ಅವರು ಇತ್ತೀಚೆಗೆ ಈ ಸ್ವದೇಶಿ ಮೇಳದಲ್ಲಿ ನಮಗೆ ಪರಿಚಯ ಆದರು. ಅವರು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ಈ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೂ ಕೇಳುಗರು ತಿಳಿಸಲಿಕ್ಕೆ ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮನೀಶ್ ಅವರು, ಈ ಸಂಸ್ಥೆಯಲ್ಲಿ ನೀವು ಕೆಲಸಕ್ಕೆ ಸೇರಿ ಅಲ್ಲಿ ಎಷ್ಟು ವರ್ಷ ಆಯ್ತು? ಸರ್, ನಾನು ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಕ್ಕೆ ಇಲ್ಲಿಗೆ 5ನೇ ವರ್ಷ ರನ್ನಿಂಗ್ ಇದೆ ಸರ್ ನಂದು. ಈ ಸಂಸ್ಥೆಯಲ್ಲಿ ನಾನು ಮಾರುಕಟ್ಟೆಯ ಅಧಿಕಾರಿಯಾಗಿ ನಾನು ದಾವಣಗೆರೆ, ವಿಜಯನಗರ ಮತ್ತು ಚಿತ್ರದುರ್ಗ 3 ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸರ್, ಈಗ ನೀವು ಮಾರುಕಟ್ಟೆ ಅಧಿಕಾರಿಯಾಗಿ ಕೆಲಸ ಮಾಡ್ತೀವಿ ಈ ಒಂದು ಸಂಸ್ಥೆಯಲ್ಲಿ ಅಂತ ಹೇಳಿದ್ರೆ ನಿಮ್ ಕೆಲಸ ಏನಿರುತ್ತೆ ಸರ್? ಸರ್, ನಮ್ದು ಮಾರುಕಟ್ಟೆ ಅಧಿಕಾರಿಯಾಗಿ ನಮ್ಮ ಕೆಲಸ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂತ ಉತ್ಪನ್ನಗಳನ್ನ ಗ್ರಾಹಕರಿಗೆ ತಲುಪಿಸುವಂತ ಒಂದು ಮಾರ್ಕೆಟಿಂಗ್ ಅಧಿಕಾರಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ರಿಲೇಷನ್ಶಿಪ್ ಅಧಿಕಾರಿಯಾಗಿ ನಾವು ಕೆಲಸ ಮಾಡ್ತೇವೆ ಗ್ರಾಹಕರಿಗೆ, ರಿಟೇಲ್ ದಾರರಿಗೆ, ಅಥವಾ ಸಂಸ್ಥೆಗೆ ಒಂದು ಜೋಡಣೆಯಾಗಿ ನಾವು ಈ ಒಂದು ಮಧ್ಯ ಕೆಲಸ ಮಾಡುವಂತದ್ದು ನಮ್ಮ ಒಂದು ಕೆಲಸ ಕಾರ್ಯ ಆಗಿರ್ತಕ್ಕಂಥ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮಾತ್ರ ಸೀಮಿತನೋ ಎಲ್ಲ ಕಡೆಗೂ ಓಡಾಡ್ತು? ಸರ್, ನಮ್ದು 3 ಜಿಲ್ಲಾ ಇರತಕ್ಕಂಥದ್ದು ಸರ್, ನಮ್ದು ದಾವಣಗೆರೆ, ವಿಜಯನಗರ ಮತ್ತು ಚಿತ್ರದುರ್ಗ ಅಂತಂದು. ಈ ಒಂದು 3 ಜಿಲ್ಲಾ ಕೇಂದ್ರಗಳಲ್ಲಿ ನಮ್ದು ಓಡಾಟ ಇರತಕ್ಕಂಥ ಸರ. ಮತ್ತೆ ನಮ್ಮ ಕೆಳ ಹಂತದಾಗಿರ್ತಕ್ಕಂಥದ್ದು ಮಾರುಕಟ್ಟೆ ಪ್ರತಿನಿಧಿಗಳು ಅಂತಂದೇಳಿ ನಮ್ಮ ಜೊತೆ ಕೆಲಸ ಮಾಡುವಂತ ಕೂಡ ಅಧಿಕಾರಿಗಳು ಕೂಡ ನಮ್ಮೊಟ್ಟಿಗೆ ಕೆಲಸ ಮಾಡಿರ್ತಾರೆ ಸರ್. ಶ್ರೀ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗ ಸಂಸ್ಥೆ ಯಾವ ರೀತಿ ಒಂದು ಬೆಳೆದ್ ಬಂತು ಅಂತ ಹೇಳ್ತೀರಾ? ಸರ್, ಇದು ಒಂದು ಸಂಸ್ಥೆಯ ಹಿನ್ನೆಲೆನೆ ಒಂಥರ ಬಹಳ ಒಂದು ರೋಚಕ ಆಗಿರ್ತಕ್ಕಂಥ ಒಂದು ಆಕ್ಚುಲಿ ಘಟ್ಟ ಅನ್ಕೊಂಡು ತಪ್ಪಾಗಲಾರ ಸರ್. ಈ ಸಂಸ್ಥೆ ಮಹಾತ್ಮ ಗಾಂಧೀಜಿಯವರ ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಈ ಒಂದು ಸಂಸ್ಥೆ ಬೆಳೆದ್ಬಂದ ಸರ್. ಅಂದ್ರೆ ಗ್ರಾಮೀಣ ಉದ್ಯಮಶೀಲತೆ ಅಭಿವೃದ್ಧಿಯನ್ನ ಚಿಂತನೆ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮೀಣ ಮಹಿಳೆಯರ ಆರ್ಥಿಕ ಒಂದು ಸಬಲೀಕರಣ ಆಗಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆ ಹುಟ್ಟು ಬೆಳೆದಿದೆ ಸರ್. ಈ ಒಂದು ಸಂಸ್ಥೆ ಹುಟ್ಟಲಿಕ್ಕೆ, ಈ ಒಂದು ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಪರಮಪೂಜ್ಯನೀಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಇವರೊಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ಇಟ್ಟಿರ್ತಕ್ಕಂಥ ಸರ್. ಜೊತೆಗೆ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗ ಕೂಡ ನಮಗೆ ಈ ಒಂದು ಸಹಕಾರಿಯಾಗಿದೆ ಸರ್, ಈ ಸಂಸ್ಥೆ ಬರಲಿಕ್ಕೆ. ಅಂದ್ರೆ ಈ ಸಂಸ್ಥೆಯ ಉದ್ದೇಶ ಒಂದೇ, ಮಹಿಳೆಯರ ಒಂದು ಸಬಲೀಕರಣ ಆಗಬೇಕನ್ನೋ ಒಂದು ಉದ್ದೇಶ ಈ ಒಂದು ಸಂಸ್ಥೆಯ ಮೂಲ ಹುಟ್ಟಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಒಂದು ಇದನ್ನ ಮಾಡಬಹುದು ಸರ್. ಇಲ್ಲಿ ಮಹಿಳೆಯ ಸಬಲೀಕರಣ ಅಂತ ಹೇಳಿದ್ರೆ ಯಾವ ರೀತಿ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತಾರೆ? ಸರ್, ಮಹಿಳೆಯರ ಸಬಲೀಕರಣ, ನಾವು 2004 ಈ ಒಂದು ಸಂಸ್ಥೆ ಹುಟ್ಟಿದಾಗ ದಕ್ಷಿಣ ಕನ್ನಡ ಒಂದು ಜಿಲ್ಲೆಯ ಬೆಳ್ತಂಗಡಿ ಲಾಯಿಲ್ಲ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಂಸ್ಥೆ ಹುಟ್ಟಿಕೊಂತ ಸರ್. ಒಂದು ಸಣ್ಣ ಕೊಠಡಿಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಅನ್ನು ಮಹಿಳೆಯರ ಸಬಲೀಕರಣ ಅಂದ್ರೆ ಸರ್, ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಪ್ರಥಮವಾಗಿ 2004 ಇಸ್ವಿನಪ್ಪ ಇನ್ನೂ ಅಷ್ಟು ದೇಶದಲ್ಲಿ ಮತ್ತು ಇದರಲ್ಲಿ ಅಷ್ಟು ಬೆಳವಣಿಗೆ ಇದ್ದಿಲ್ಲ. ಮಹಿಳೆಯರಂದ್ರೆ ಒಂಥರ ಮನೆಗೆ ಸೀಮಿತ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಸಮಯದಲ್ಲಿ ಪೂಜ್ಯರು ಈ ಒಂದು ಮಹಿಳೆಯರಿಗೆ ಒಂದು ಉದ್ಯಮಶೀಲತೆ ಕೊಡಬೇಕಲ್ಲ ಅಂದ್ರೆ ಆ ಭಾಗದಲ್ಲಿ ಒಂಥರ ಈ ಒಂದು ಬೀಡಿ ಕಟ್ಟುವುದಾಗಿರ್ಬೋದು, ಈ ರೀತಿ ಉದ್ಯಮ ಇದ್ದಾಗೆ ಅಂದ್ರೆ ಮಹಿಳೆಯರಿಗೆ ಒಂದು ಆರೋಗ್ಯಕ್ಕೆ ಮತ್ತು ಜನರಿಗೆ ಕೂಡ ಇದು ಒಂದು ಆರೋಗ್ಯದ ದುಷ್ಪರಿಣಾಮ ಬೀರುತ್ತೆ ಒಂದು ತಂಬಾಕಿನ ಒಂದು ಹೊಗೆ ಸೇವನೆಯಿಂದ ಅಂತಂದು ಇದನ್ನ ಏನಾದ್ರು ಮಾಡಿ ಹೋಗಲಾಡಿಸ್ಬೇಕಂತಂದೇಳಿ ಅಂದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರ ಒಂದು ಕೌಶಲ್ಯವನ್ನ ಆಧರಿಸಿ ಉದ್ಯೋಗವನ್ನ ಶುರು ಮಾಡಿರ್ತಕ್ಕಂಥ ಸರ್. ಆ ಸಣ್ಣ ಇದರಲ್ಲಿ ಅಂದ್ರೆ ಕೆಲವೊಬ್ಬರಿಗೆ ಟೈಲರಿಂಗ್ ಮಾಡುವಂತವ್ರು ಇರ್ಬೋದು, ಇಲ್ಲ ನನಗೆ ರೊಟ್ಟಿ ಮಾಡುವಂತವ್ರಾಗಿರ್ಬೋದು, ಇಲ್ಲ ನನಗೆ ಉಪ್ಪಿನಕಾಯಿ ಘಟಕದಲ್ಲಿ ಇದೇ ಇದೆ ಅಂತ ನಾವು ಉಪ್ಪಿನಕಾಯಿ ತಯಾರಿಕೆಗೆ ಮಾಡುವಂತಹದ್ದು, ಹಪ್ಪಳ ಮಾಡುವಂತವ್ರು ಇರ್ಬೋದು, ಆಮೇಲೆ ಹೈನುಗಾರಿಕೆ ಮಾಡುವಂತರದು, ಉದಾಹರಣೆಗೆ ಈ ಇದು ಕರೆದ ಪದಾರ್ಥ ತಿಂಡಿಗಳನ್ನ ಕರೆಯುವಂತದ್ದು, ಈ ರೀತಿ ಇರ್ತಕ್ಕಂಥ ತಮ್ಮದಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಆಧರಿಸಿ ಪೂಜ್ಯರು ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಆಧರಿಸಿ ಒಂದು ಎಲ್ಲಾ ಉತ್ಪನ್ನಗಳು ಒಂದ್ ಕಡೆಯೆಲ್ಲ ಇದಾಗಬೇಕನ್ನೋ ಉದ್ದೇಶದಿಂದ ಅವರಿಗೆ ಒಂದು ಇರ್ತಕ್ಕಂಥ ಚೈತನ್ಯವನ್ನು ಆಧರಿಸಿ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಿರ್ತಕ್ಕಂಥದ್ದು. ಅಂದ್ರೆ ಪೂಜ್ಯರು ಈ ಒಂದು ಈ ಮಹಿಳೆಯರಿಗೆ ಒಂದು ನೀವು ಸಬಲೀಕರಣ ಅಂತ ಹೇಳಿದ್ರಲ್ಲ, ಮಹಿಳೆಯರ ಸಬಲೀಕರಣ ಆಗ್ಲಿಕ್ಕೆ ಈ ಒಂದು ಪರಿಕಲ್ಪನೆ ಬಂತು ಪೂಜ್ಯರಿಗೆ. ಇದು ಒಂದು ಒಂದು ಒಬ್ಬರೇ 4 ಗೋಡೆ ಮಧ್ಯೆ ಇರಬಾರ್ದು, ಇಲ್ಲ ಬೆರೀಬೇಕು, ಅವರು ಒಂದು ಒಳ್ಳೆ ಜೀವನ ಕಟಿಯಬೇಕು ಅನ್ನೋ ಉದ್ದೇಶ ಅಂತ. ಹೌದು ಸರ್, ಹೌದೌದು. ಇದು ಆಕ್ಚುಲಿ ಮಹಿಳೆಯರ ಒಂದು ಸಬಲೀಕರಣ ಆಗಬೇಕನ್ನೋ ಉದ್ದೇಶದಿಂದ ಅಂದ್ರೆ ಅವರು ಕೂಡ ಬೆಳಕಿಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ. ಈಗ ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮದು ಗ್ರಾಮಾಭಿವೃದ್ಧಿ ಯೋಜನೆ ಚಟುವಟಿಕೆ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಕೂಡ ನಮಗೆ ಇರುವಂತದ್ದು ಸರ್. ಇದು ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಏನಪ್ಪ ಅಂತಂದ್ರೆ ಮಹಿಳೆಯರಿಗೆ ಕಿರು ಸಾಲವನ್ನ ನೀಡುವುದರ ಮುಖಾಂತರ ಅವರಿಗೆ ಪ್ರತಿ ವಾರದ ಕಂತಿನಲ್ಲಿ ಅವರಿಗೆ ಒಂದು ಹಣವನ್ನು ಉಳಿತಾಯ ಮಾಡಿ ಆ ಹಣದ ಉಳಿತಾಯದ ಕಿರು ಸಾಲಗಳನ್ನು ಅವರಿಗೆ ನೀಡಿ ಅವರ ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡಿ ಆ ಉದ್ಯಮದ ಮುಖಾಂತರ ಉತ್ಪನ್ನಗಳನ್ನ ರೆಡಿ ಮಾಡಿ ಈ ಒಂದು ಸಿರಿ ಬ್ರ್ಯಾಂಡಿನ ಮುಖಾಂತರ ನಾವು ಮಾರುಕಟ್ಟೆ ಮಾಡುವಂತ ಒಂದು ಪರಿಕಲ್ಪನೆಯನ್ನ ಪೂಜ್ಯರು ಆಕ್ಚುಲಿ ಆಗಿನ ಕಾಲದಲ್ಲಿ ಯೋಚನೆ ಮಾಡಿರ್ತಕ್ಕಂಥದ್ದು ಸರ್. ಹೆಚ್ಚು ಮಹಿಳೆಯರಿಗೆ ಮತ್ತೆ ರೈತರಿಗೆ ಇವಕ್ಕೆಲ್ಲ ಒತ್ತು ಕೊಟ್ಟಿದ್ರೆ ಸಾಕಷ್ಟು ಈಗ ನಾವು ಯಾವುದೇ ಒಂದು ಗ್ರಾಮಗಳಿಗೆ ಭೇಟಿ ಕೊಟ್ಟರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಸಾಕಷ್ಟು ಸ್ತ್ರೀಶಕ್ತಿ ಮಹಿಳಾ ಸಂಘಗಳನ್ನ ನಾವು ಕಾಣ್ತಾ ಇದ್ವಿ. ಸಾಕಷ್ಟು ಒಂದು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದಾರೆ ಮಹಿಳೆಯರು, ಮತ್ತೆ ರೈತ ಗುಂಪುಗಳಿಗೂ ಸಹ ಸಾಕಷ್ಟು ಆದ್ಯತೆ ಕೊಟ್ಟಿದ್ರೆ ನೀವು. ಹೌದು ಸರ್, ಈಗ ಸಮಾಜದಲ್ಲಿ ಸರ್ ಈಗ ನಮಗೆ ಈ ದೇಶದಲ್ಲಿ ಇರ್ತಕ್ಕಂಥದ್ದು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರಿತಾ ಇದ್ದೀವಿ ಸರ್. ಆ ರೈತರಿಗೆ ಕೂಡ ನಾವು ಅಷ್ಟೇ ಆಗಿರ್ತಕ್ಕಂಥ ಅಂದ್ರೆ ಸರ್ ಈಗ ಒಂದು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಣ್ಣ ಸಂಸ್ಥೆ ಇವತ್ತು ದೇಶಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ ಸರ್. ಅದಕ್ಕೆ ದೂರದೃಷ್ಟಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರೊಂದು ದೂರದೃಷ್ಟಿ ಸರ್. ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಒಂದು ಕಲ್ಪನೆ ಹೇಗಿತ್ತು ಅನ್ನಪ್ಪ ಅಂದ್ರೆ ಗ್ರಾಮಗಳು ಅಭಿವೃದ್ಧಿ ಆದರೆನಪ್ಪ ಅಂದ್ರೆ ಇಡೀ ದೇಶ ಒಂದು ಅಭಿವೃದ್ಧಿ ಆಗಬಹುದು ಅನ್ನೋ ಒಂದು ಅವರೊಂದು ಕಲ್ಪನೆಯಲ್ಲಿ ಪೂಜ್ಯರು ಅದನ್ನ ನಮಗೆ ಒಂದು ಬೆಳೆಸ್ಕೊಂತಕ್ಕಂಥ ಸರ್. ಸರ್ ಈಗ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ನಾವು ಹಲವು ಕಾರ್ಯಕ್ರಮಗಳು ನಾವು ಕೂಡ ಇವತ್ತು ನೋಡ್ತಾ ಇದ್ದೇವೆ ಸರ್. ವಾತ್ಸಲ್ಯ ಯೋಜನೆಗಳಾಗಿರ್ಬೋದು, ರೈತರಿಗೆ ತಮ್ಮದೇ ಊರಿನಲ್ಲಿ ಕೆರೆಗಳನ್ನ ಪುನಶ್ಚೇತನ ಮಾಡುವುದಾಗಿರ್ಬೋದು, ಆಮೇಲೆ ಸ್ವ ಉದ್ಯೋಗ ಮಾಡುವಂತವ್ರಿಗೆ ಉದ್ಯೋಗ ಕೊಡುವಂತದ ದೃಷ್ಟಿಯಲ್ಲಿರ್ತಕ್ಕಂಥದ್ದು, ಈ ರೀತಿ ಕೆಲವೊಂದು ಪಿಂಚಣಿ ಕೂಡ ನಾವು ಯೋಜನೆ ಮಾಡಿದ್ವಿ. ಅಂದ್ರೆ ನಿರ್ಗತಿಕ ಏನೋ ತಮ್ಮ ಮನೆಗೆ ಸೌಲಭ್ಯಗಳಿರ್ತಕ್ಕಂಥ ಕೂಡ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಬಲರಿರ್ತಕ್ಕಂಥ ಕೂಡ ಅವ್ರಿಗೂ ಕೂಡ ಪಿಂಚಣಿ ಯೋಜನೆ ಪೂಜ್ಯರ ಮುಖಾಂತರ ನಾವು ಅದು ಪ್ರತಿ ವರ್ಷ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳಿ ಅದನ್ನ ಯೋಜನೆ ಮುಖಾಂತರ ಕೊಡುವಂಥದ್ದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಅದು ನಡೀತಕ್ಕಂಥದ್ದು. ಅದರ ಒಟ್ಟೊಟ್ಟಿಗೆ ನಮ್ದು ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಕೂಡ ಈ ಒಂದು ಉತ್ಪನ್ನಗಳ ಮುಖಾಂತರ ಮಹಿಳೆಯರಿಗೆ ಮತ್ತು ರೈತರಿಗೆ ಕೂಡ ಒಂದು ಹೆಚ್ಚು ಉತ್ಪನ್ನಗಳನ್ನು ಕೊಡುವ ಮುಖಾಂತರ ಸಂಸ್ಥೆ ಕೂಡ ಇಷ್ಟು ಜೊತೆಗೆ ಕೆಲಸ ಮಾಡುವಂಥದ್ದು ಕೂಡ ನಾವು ಇಲ್ಲಿ ಒಂದು ಹೆಮ್ಮೆಯಿಂದ ಸ್ಮರಿಸಬಹುದು ಸರ್. ಇಲ್ಲಿ ಎಷ್ಟು ಒಂದು ಈ ಸ್ವಸಹಾಯ ಸಂಘಗಳಿದಾವೆ ಸರ್ ನಮ್ಮ ಈ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸರ್? ಇದು ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ 2000 ಸ್ವಸಹಾಯ ಸಂಘಗಳ ಮಾಲೀಕತ್ವವನ್ನು ಇದು ಹೊಂದಿರತಕ್ಕಂಥ ಸರ್. ಇದು 2013 ವರ್ಷದಲ್ಲಿ ಈ ಒಂದು ಸಂಸ್ಥೆ ನೋಂದಣಿ ಆಗಿರ್ತಕ್ಕಂಥದ್ದು. 2004 ಹುಟ್ಟಿರ್ತಕ್ಕಂಥ ಸಂಸ್ಥೆ 2013 ನೋಂದಣಿಗೊಂಡಿದೆ ಸರ್. ಇದು ಸೆಕ್ಷನ್ 8 ಅಡಿಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆ ಸರ್. ಮತ್ತೆ ಇದು ಈ ಒಂದು ಸಂಸ್ಥೆ ಲಾಭರಹಿತ ಇರತಕ್ಕಂಥ ಸಂಸ್ಥೆ ಸರ್. ಈ ಒಂದು ಸಂಸ್ಥೆಯಲ್ಲಿ ಬರ್ತಕ್ಕಂಥ ಒಂದು ಆದಾಯ ಏನಾದ್ರೂ ಕೂಡ ಅದು ಅಲ್ಲಿ ಕೆಲಸ ಮಾಡತಕ್ಕಂಥ ಮಹಿಳೆಯರಿಗೆ ಅಲ್ಲಿ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ ಆ ಒಂದು ಲಾಭ ಹೋಗಬೇಕನ್ನೋ ಒಂದು ಉದ್ದೇಶದಿಂದ ಇದು ಸೆಕ್ಷನ್ 8 ಅಡಿಯಲ್ಲಿ ಕಾಲಂ ನಂಬರ್ 12A ಮತ್ತು ATJ ಆದಾಯ ತೆರಿಗೆ ವಿನಾಯಿತಿ ಕೂಡ ಈ ಒಂದು ಸಂಸ್ಥೆ ಪಡ್ಕೊಂಡಿರ್ತಕ್ಕಂಥ ಸರ್. ಹಾಗಾಗಿ ಏನೇ ಲಾಭ ಬಂದ್ರೂ ಕೂಡ ಈ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಗಳಿಗೆ ಹೋಗುವಂತದ್ದು ಕೂಡ ಇದು ಪೂಜ್ಯ ಇರತಕ್ಕಂಥ ಒಂದು ಆಶೆ ಆಗಿರ್ತಕ್ಕಂಥ ಸರ್. ಇಲ್ಲಿ ಗ್ರಾಮೀಣ ಭಾಗದ ಬಡ ಹೆಣ್ಮಕ್ಳಾಗಿರ್ಬೋದು ಮತ್ತೆ ಈ ಅಲ್ಪ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯರು ಈ ತರ ಎಲ್ಲ ಒಂದು ಒಳ್ಳೆ ಇದನ್ನ ಕಾರ್ಯನಿರ್ವಹಿಸಲಿಕ್ಕೆ ಈ ಸಂಸ್ಥೆ ಹೆಚ್ಚು ಅನುಕೂಲ ಆಗಿದೆ ಅಂತೀರ ಸರ್? ಇಲ್ಲಿ ಈ ಸಂಸ್ಥೆಯಲ್ಲಿ ಸರ್ ಮೇಜರ್ ಆಗಿರ್ತಕ್ಕಂಥ ಜಾತಿ ಭೇದ ಭಾವನೆಗಳು ಇಲ್ಲ, ಧರ್ಮಗಳನ್ನು ಈ ರೀತಿ ಇಲ್ಲ ಸರ್. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇಡೀ ಎಲ್ಲರಿಗೂ ಕೂಡ ಮೇಲು ಕೀಳು ಅನ್ನೋ ಭಾವನೆ ಇಲ್ಲ ಸರ್. ಇಲ್ಲಿ ಎಲ್ಲಾ ಜಾತಿಯವರು ಕೂಡ ಎಲ್ಲಾ ಧರ್ಮದವರು ಕೂಡ ಇಲ್ಲಿ ಒಂದು ನಮ್ಮ ಸಂಸ್ಥೆಯಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಸರ್. ಹಾಗಾಗಿ ಪೂಜ್ಯರ ಒಂದು ಆಶಯದಂತೆ ಸರ್, ಅಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಸ್ವಾವಲಂಬಿನಿ ಆಗಿ ಬದುಕಬೇಕು ಅನ್ನೋ ಉದ್ದೇಶನ ಸರ್. ಅದನ್ನೇ ಪೂಜ್ಯರು ಮಹಿಳೆಯರಿಗೆ ಬಹಳ ಒತ್ತು ಕೊಟ್ಟಿರ್ತಕ್ಕಂಥ ಸರ್. ಅಂದ್ರೆ ಮಹಿಳೆಯರು ಕೂಡ ಒಂದು ಮುನ್ನಾಲೆಗೆ ಬರಲಿ ಈ ಒಂದು ಸಮಾಜದಲ್ಲಿ ಅನ್ನೋ ಒಂದು ಉದ್ದೇಶದಿಂದ, ಅಂದ್ರೆ ಪುರುಷರಂತೆ ಮಹಿಳೆಯರು ಕೂಡ ಒಂದು ಸರಿಸಮಾನವಾಗಿ ಬದುಕಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆ ಪೂಜ್ಯರಿಗೆ ಒಂದು ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನಮ್ಮ ಸಂಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಸರ್. ಕೇವಲ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮಾತ್ರ ಎಲ್ಲ ಒಂದು ಮಹಿಳೆಯರಿಗೂ ಇದು ಅನುಕೂಲ ಸಿಗುತ್ತೆ ಅಂತ. ನಮ್ಮ ಸಂಸ್ಥೆಯಲ್ಲಿ ಹೇಗಿದೆ ಅನ್ನಪ್ಪ ಅಂತಂದ್ರೆ ಒಂದು 2000 ಇರ್ತಕ್ಕಂಥ ಸ್ವಸಹಾಯ ಸಂಘದಲ್ಲಿ ಇರ್ತಕ್ಕಂಥ ಮಹಿಳೆಯರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್. ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಮಹಿಳೆಯರು ಕೂಡ ಉದ್ಯೋಗ ಕೊಡ್ತಕ್ಕಂಥ ಅಂದ್ರೆ ಸ್ವ ಉದ್ಯೋಗ ಅಂದ್ರೆ ಒಂದು ಮಹಿಳೆಗೆ ಯಾವುದೇ ಕೌಶಲ್ಯ ಇಲ್ಲ, ನಾನು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೇನಪ್ಪ, ನನ್ನಲ್ಲಿ ಕೌಶಲ್ಯ ಇಲ್ಲ, ಅಂತ ಮಹಿಳೆಯನ್ನ ಅದೇ ದಿನವನ್ನೇ ಕೆಲಸಕ್ಕೆ ಕರ್ಕೊಂಡು ಅವರಲ್ಲಿ ಏನ್ ಕೌಶಲ್ಯ ಇದೆಯೋ, ಉಪ್ಪಿನಕಾಯಿ ಮಾಡೋದಾಗಿರ್ಬೋದು, ಇಲ್ಲ ನಾನು ಪ್ಯಾಕಿಂಗ್ ಮಾಡೋದು ಆಗಿರ್ಬೋದು, ಇಲ್ಲ ನಾನು ಹಪ್ಪಳ ಮಾಡ್ಲಿಕ್ಕೆ ನನಗೊಂದು ನನ್ನಲ್ಲಿ ಕೌಶಲ್ಯ ಇದೆ ಅಂದ್ರೆ ಅವತ್ತೇ ಅದೇ ದಿನನೇ ಈಗ ನಾವು ಯಾವ್ದಾದ್ರು ಬೇರೆ ಕಂಪ್ನಿಲಿ ಆಯ್ತಪ್ಪ ಅಂತಂದ್ರೆ ಆ ಮಹಿಳೆಯಲ್ಲಿ ಇಂಟರ್ವ್ಯೂ ಕೊಡಬೇಕು, ಇಂಟರ್ವ್ಯೂ ಕೊಟ್ಟು ಒಂದು 3-2 ಟ್ರೈನಿಂಗ್ ಆಗ್ಬೇಕು, ಈ ರೀತಿ ಎಲ್ಲ ಬೇರೆ ಕಂಪ್ನಿಲಿ ನಾವು ನೋಡ್ಬೋದು ಸರ್. ಬಟ್ ನಮ್ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಏನಪ್ಪ ಅಂತಂದ್ರೆ ಆ ಮಹಿಳೆ ಅವತ್ತೇ ಕೆಲಸಕ್ಕೆ ಬಂದಿದ್ದಾರೆ ಅನ್ನಪ್ಪ ಅಂತಂದ್ರೆ ಅವತ್ತೇ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯ ಆಧರಿತು. ಉದಾಹರಣೆ ಟೈಲರಿಂಗ್ ಮಾಡುವಂತರು ಕೂಡ ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ಕಟಿಂಗ್ ಆಗಿರ್ಬೋದು, ಅಂದ್ರೆ ಈ ರೀತಿ ಇರ್ತಕ್ಕಂಥದ್ದು ಸಂಸ್ಥೆ ಹೇಗೆ ಅಂತಪ್ಪ ಅವತ್ತೇ ಬಂದು ಅವತ್ತೇ ಕೆಲಸ ಮಾಡುವಂತ ಸಂಸ್ಥೆ ಅದು ಯಾವ್ದಪ್ಪ ಅಂದ್ರೆ ಅದು ನಮ್ಮ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅನ್ನೋದು ನಮಗೆ ಹೆಮ್ಮೆಯ ಸಂಗತಿ ಆಗಿರ್ತಕ್ಕಂಥ ಸರ್. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮಹಿಳೆಯರು ಏನೇನು ಸೌಕರ್ಯಗಳು ಕಲ್ಪಿಸಿಕೊಟ್ಟಿದ್ರು ಸರ್? ಈಗ ನಮ್ಮ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅಂದ್ರೆ ಈಗ ನಮ್ದು ಮೇನ್ ಕೇಂದ್ರ ಕಚೇರಿ ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥದ್ದು ಸರ್. ಈಗ ನಮ್ದು ಈಗ ಮುಂಚೆ ನಮ್ದು ಬೆಳ್ತಂಗಡಿ ತಾಲೂಕಿನ ಲಾಯಿಲ್ಲ ಒಂದು ಗ್ರಾಮದಲ್ಲಿ ಸಣ್ಣದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ, ಈಗ ನಾವು ಮತ್ತೆ ಮುಂದೆ ಒಂದು ಬೃಹದಾಗ ಇರ್ತಕ್ಕಂಥ ಒಂದು ಒಂದು ಕಟ್ಟಡವನ್ನ ಸುಮಾರು ಪೂಜ್ಯರ ಒಂದು ಆಶಯದಂತೆ 7 ಎಕರೆ ಕಟ್ಟಡದಲ್ಲಿ ನಾವು ಇವತ್ತು 150 ಚದುರ ಮೀಟರ್ ಇದರಲ್ಲಿರ್ತಕ್ಕಂಥ ಅಂದ್ರೆ 100 ಕೋಟಿ ಹಣವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸಹಯೋಗದೊಂದಿಗೆ ಪೂಜ್ಯರ ಒಂದು ಆಶಯದಂತೆ ಮತ್ತು ಮಾತೋಶ್ರೀ ಹೇಮಾವತಿ ವಿ ಹೆಗಡೆ ಅವರ ಒಂದು ಆಶಯದಂತೆ ನಾವು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಈಗ ಆಲ್ರೆಡಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ ಸಿರಿ ಸಿಬ್ಬಂದಿಗಳಿಗೆ ಉಚಿತ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ಸರ್ ನಾವಲ್ಲಿ ನಾವು ಸಿಬ್ಬಂದಿಗಳಿಗೆ ಹಾಸ್ಟೆಲ್ ಸೌಕರ್ಯ ಮಾಡಿದ್ದೇವೆ ಸರ್ ನಾವು ನಮ್ದಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ಮಹಿಳೆಯರೇ ಬಹಳ ಇರೋದ್ರಿಂದ ಇನ್ನೊಂದು ಗೃಹಸ್ಥ ಮಹಿಳೆಯರಾಗಿರುವಂತ ಅವ್ರ ಮಕ್ಕಳು ಇರ್ತಕ್ಕಂಥವ್ರು ಆ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೇವೆ ಸರ್ ಆ ಮಕ್ಕಳ ಒಂದು ಲಾಲನೆ ಪಾಲನೆ ಮಾಡುವಂತದ್ದು ಕೂಡ ನಮ್ಮ ಸಂಸ್ಥೆಯಲ್ಲಿ ಅಂದ್ರೆ ಒಬ್ಬ ಮಹಿಳೆ ಉದ್ಯೋಗಸ್ಥ ಮಹಿಳೆ ನಮ್ಮ ಸಂಸ್ಥೆಗೆ ಬಂದ್ಲು ಅನ್ನಪ್ಪ ಅಂತಂದ್ರೆ ತನ್ನ ಮಕ್ಕಳನ್ನ ನೋಡ್ಕೊಳ್ಳಿಕ್ ಮನೆಗೆ ಯಾರು ಇಲ್ಲ ಅಂತಂತಂದ್ರೆ ಆ ಮಹಿಳೆ ಮತ್ತು ಮಕ್ಕಳು ಮಹಿಳೆಯರ ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲೇ ಆ ದಿನದ ಕೆಲಸದ ಇದ್ರಲ್ಲಿ ಕೂಡ ಆ ಮಕ್ಕಳು ಕೂಡ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ಸಂಸ್ಥೆಯನ್ನ ನಾವು ಮಾಡಿರ್ತಕ್ಕಂಥದ್ದು ಆಮೇಲೆ ನಾವು ಆಗ್ಲೇ ಹಾಸ್ಟೆಲ್ ವ್ಯವಸ್ಥೆ ಅಂತ ಹೇಳಿ ಸರ್ ಅಂದ್ರೆ ಈ ದೂರದ ಊರಿಂದ ಬಂದಿರತಕ್ಕಂಥ ಮಹಿಳೆಯರಿಗೆ ಓಡಾಡಲಿಕ್ಕೆ ದಿನ ಓಡಾಡಲಿಕ್ಕೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪೂಜ್ಯರು ಅಲ್ಲೇ ಒಂದು ಉಳಿಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥದ್ದು ಹಾಸ್ಟೆಲ್ ವ್ಯವಸ್ಥೆ ಅವರಿಗೆ ಊಟ ಉಪಚಾರ ವಸತಿ ಎಲ್ಲದೂ ಕೂಡ ನಮ್ಮ ಸಂಸ್ಥೆಯಲ್ಲೇ ಇರುವಂತದ್ದು ನಮಗೆ ಒಂದು ಬಹಳ ಒಂದು ಹೆಮ್ಮೆಯ ಸಂಗತಿ ಇರುವಂತದ್ದು ಸರ್. ಇದಲ್ದಲ್ಲೇ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕಂದ್ರೆ ಯಾವ ತರ ಒಂದು ಕ್ರಮಗಳನ್ನ ಕೈಗೊಂಡಿದ್ದೀರ ಸರ್? ಈಗ ಒಂದ್ ಕಡೆ ಸ್ವಂತ ಉದ್ಯೋಗ ಅಂತ ಒಂದು ಕಡೆಗೆ ನಿಮ್ಗೆ ಆಗ್ಲೇ ನಾನು ಹೇಳ್ದಂಗೆ ಸರ್ ಅವರ ಕೌಶಲ್ಯ ಇರ್ತಕ್ಕಂಥದ್ದು ನಾವು ಉತ್ಪನ್ನಗಳನ್ನ ರೆಡಿ ಮಾಡಿಸೋದು ಸರ್. ಆ ಉತ್ಪನ್ನಗಳನ್ನ ರೆಡಿ ಆದ್ಮೇಲೆ ಅದಕ್ಕೆ ಒಂದು ಮಾರುಕಟ್ಟೆ ಅಂತ ನಾವು ಒದಗಿಸ್ಬೇಕಾಗ್ತದೆ ಸರ್. ಆ ಮಾರುಕಟ್ಟೆ ಅಂತ ಅದೇ ಪೂಜ್ಯರ ಒಂದು ಕಾನ್ಸೆಪ್ಟ್ ಒಂದು ಸಿರಿ ಅನ್ನಪ್ಪ ಅಂದ್ರೆ ಒಂದು ಲಕ್ಷ್ಮಿ ಅನ್ನೋದು ಸರ್ ಹೌದಾ. ಆ ಸಿರಿ ಆ ಲಕ್ಷ್ಮಿಯನ್ನ ನಾವು ಮಾರುಕಟ್ಟೆಗೆ ಹೇಗೆ ಅಂದ್ರೆ ಉದಾಹರಣೆ ನಾವು ಈಗ ಮಹಿಳೆಯರನ್ನ ಆರ್ಥಿಕವಾಗಿ ನಾವು ಸ್ವಾವಲಂಬನೆ ಮಾಡ್ಬೇಕಪ್ಪ ಅಂತಂತಂದ್ರೆ ಅವರಿಗೆ ನಾವು ಉದಾಹರಣೆಗೆ ಉದ್ಯೋಗ ಕೊಟ್ವಿ. ಉದ್ಯೋಗ ಕೊಟ್ಟ ಮೇಲೆ ಅವರೊಂದು ಉತ್ಪನ್ನಗಳನ್ನ ರೆಡಿ ಮಾಡಿದ್ರು. ಆ ಉತ್ಪನ್ನಗಳನ್ನ ನಮ್ಮ ಮನೆಗಷ್ಟೇ ಸೀಮಿತ ಆಗ್ಬಾರ್ದು ಸರ್. ಉತ್ಪನ್ನಗಳು ಆ ಉತ್ಪನ್ನಗಳು ಮಾರುಕಟ್ಟೆ ಹೋಗಿ ಆ ಮಹಿಳೆಯರಿಗೆ ಒಂದು ಲಾಭದಾಯಕ ಅನ್ನೋ ಉದ್ದೇಶದಿಂದ ಪೂಜ್ಯರೇ ಮಾಡಿದ್ರು ಸಿರಿ ಅನ್ನೋ ಒಂದು ಉತ್ತಮ ಪರಿಕಲ್ಪನೆಯಲ್ಲಿ ಅದೊಂದು ಬ್ರಾಂಡ್ ಮಾಡಿ ಸರ್. ಆ ಸಿರಿ ಅನ್ನುವ ಒಂದು ಬ್ರಾಂಡ್ ಮೇಲೆ ಸರ್ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಸರ್ ಇವತ್ತು ನಮ್ದು ಉತ್ಪನ್ನಗಳನ್ನ ಮಾರುಕಟ್ಟೆ ಜಾಲತಾಣವನ್ನು ವಿಸ್ತರಣೆ ಮಾಡಿದ್ದೇವೆ ಸರ್. ಅಂದ್ರೆ ಪ್ರತಿ ಗ್ರಾಮ ಕೇಂದ್ರಗಳಲ್ಲಿ ಕೂಡ ನಮ್ಮ ಉತ್ಪನ್ನಗಳು ಸಿಗಬೇಕು. ಅಂದ್ರೆ ಒಂದು ಧರ್ಮಸ್ಥಳ ಬೆಳ್ತಂಗಿಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿರ್ತಕ್ಕಂಥ ಉತ್ಪನ್ನಗಳು ಇಡೀ ರಾಜ್ಯಾದ್ಯಂತ ವಿಸ್ತಾರ ಆಗ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಮಾರುಕಟ್ಟೆ ಜಾಲ ಅನ್ನೋದು ಒಂದು ಬೇಕೇ ಬೇಕಾಗಿರ್ತಕ್ಕಂಥದ್ದು. ಆ ಮಾರುಕಟ್ಟೆ ಜಾಲವನ್ನು ಕೂಡ ನಾವು ರಿಟೇಲ್ ದ ಕಸ್ಟಮರ್ಗಳಾಗಿರ್ಬೋದು ಆಮೇಲೆ ನೇರವಾಗಿ ಗ್ರಾಹಕರಿಗೆ ಮುಟ್ಟುವಂಥದ್ದಾಗಿರ್ಬೋದು ಈಗಿನ ಒಂದು ಸಾಮಾಜಿಕ ಜಾಲತಾಣವನ್ನು ನಾವು ಯೋಚನೆ ಮಾಡುವಂತಾಗಿರ್ಬೋದು. ಈ ರೀತಿ ಮಹಿಳೆಯರಿಗೆ ಆ ಒಂದು ಉತ್ಪನ್ನಗಳನ್ನ ಕೂಡ ಮಾರುಕಟ್ಟೆ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿರ್ತಕ್ಕಂಥ ಸರ್ ಮಾರುಕಟ್ಟೆ ಜಾಲ. ಬರೀ ಮಹಿಳೆಯರಿಗೆ ಮಾತ್ರ ಒತ್ತು ಕೊಟ್ಟಿದ್ರ ಈಗಿನ ಪುರುಷರಿಗೂ ಹೆಚ್ಚು ಒತ್ತು ಕೊಟ್ಟು ಸಾಮಾನ್ಯ ನಿಮ್ಮ ರೂಟ್ ಸೈಡ್ ಸಂಸ್ಥೆ ಅಂತಗಳೆಲ್ಲ ಸಾಕಷ್ಟು ತರಬೇತಿ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಮೋಟರ್ ರಿವೈಂಡಿಂಗ್ ಆಗಿರ್ಬೋದು, ಫೋಟೋಗ್ರಾಫ್ ಆಗಿರ್ಬೋದು, ಸಾಕಷ್ಟು ಅವಕಾಶಗಳು ಇವನ್ನೆಲ್ಲ ಪಡ್ಕೊಂಡು ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಸರ್. ಈಗ ಸಿರಿ ಸಂಸ್ಥೆ ಮಹಿಳಾ ಸಬಲೀಕರಣ ಅನ್ನೋದು ಒಂದ್ ಕಡೆ ನಮಗೆ ಇದು ಆದಂತಂದ್ರೆ ಪುರುಷರಿಗೂ ಕೂಡ ಅದರದೇ ಆಗಿರ್ತಕ್ಕಂಥ ಸ್ಥಾನಮಾನವನ್ನು ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸರ್. ಅಂದ್ರೆ ಪುರುಷರು ಈಗಿನ ಒಂದು ನಿರುದ್ಯೋಗ ಸಂಸ್ಥೆಯನ್ನು ಹೋಗಲಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಟ್ಟೊಟ್ಟಿಗೆ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಕೂಡ ಸರ್ ಉದಾಹರಣೆಗೆ ಈಗೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕತೆಯನ್ನ ನಾವು ಆಕ್ಚುಲಿ ನೋಡಿಕೊಳ್ಳೋದಾಯ್ತಪ್ಪ ಅಂತಂದ್ರೆ ಅಂದ್ರೆ ತಂತ್ರಜ್ಞಾನ ಮೂಲಕ ವಿವಿಧ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪನ್ನಗಳನ್ನ ರೆಡಿ ಮಾಡೋಕೆ ಒಂದು ಉದ್ದೇಶದಿಂದ ಆಗಿರ್ತಕ್ಕಂಥದ್ದು. ಅಲ್ಲಿ ನಾವು ಮಾರುಕಟ್ಟೆ ನಾವು ಜಾಲ ಅಂತಂದಪ್ಪ ಅಂತಂದ್ರೆ ಕೆಲವೊಂದು ಮಾರುಕಟ್ಟೆ ಏರಿಯಾದಲ್ಲಿ ನಾವು ಪುರುಷರೇ ಮಾಡ್ಬೇಕಂತ ಇರ್ತಕ್ಕಂಥ ಪರಿಸ್ಥಿತಿ ಸರ್. ಈಗ ಒಂದು ಜಿಲ್ಲಾದಿಂದ ಒಂದು ಜಿಲ್ಲಾಕ್ ಹೋಗುವಂಥದ್ದು, ಪ್ರಾಂತ್ಯದಿಂದ ಪ್ರಾಂತಕ್ಕೆ ಹೋಗುವಂಥದ್ದು, ಈ ರೀತಿ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಅಲ್ಲಿ ಮಾರುಕಟ್ಟೆ ಅಧಿಕಾರಿಗಳು, ಮಾರುಕಟ್ಟೆ ಪ್ರತಿನಿಧಿಗಳು, ಆಮೇಲೆ ಪ್ಯಾಕಿಂಗ್ ಅಲ್ಲಿ ಇರ್ತಕ್ಕಂಥದ್ದು, ಈ ಒಂದು ಇದ್ರಲ್ಲಿ ಕೂಡ ನಾವು ಪುರುಷರಿಗೆ ಬಹಳ ಒಂದು ಅವಕಾಶವನ್ನು, ಮಹಿಳೆಯರಂತೆ ಪುರುಷರು ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ, ಸಮಾನವನ್ನು ಇರ್ತಕ್ಕಂಥ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದೇವೆ ಸರ್. ಸಾಕಷ್ಟು ಜನ ಯುವಕ ಯುವತಿಯರು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಬೇರೆ ಏನು ಒಂದು ಬದುಕು ಕಟ್ಕೊಳ್ಳಿಕ್ಕೆ ಆಗದಲ್ಲ ಇರಂತವರಿಗೆ ಸ್ವ ಉದ್ಯೋಗ ಕೊಟ್ಟು ಅವನ್ನ ಉತ್ತೇಜನ ಮಾಡ್ತೀರಾ ನೀವು? ಅದೇ ಸರ್, ಈಗ ನೀವು ಆಗ್ಲೇ ಹೇಳ್ದಂಗೆ ರೂಟ್ ಸೆಟ್ ಸಂಸ್ಥೆ ಮತ್ತು ಆರ್ ಸೆಟ್ಸ್ ಮುಖಾಂತರ ಸ್ವ ಉದ್ಯೋಗ ಕೊಡುವುದು ಏನ್ ನೀವು ಕೇಳಿದ್ರಿ ಸರ್, ಆ ರೀತಿ ಅಲ್ಲಿ ಸ್ವ ಉದ್ಯೋಗ ಮಾಡಿ ಬಂದಿರತಕ್ಕಂಥ ಯುವಕ ಯುವತಿಯರಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ನೇರ ಸಂದರ್ಶನ ಮಾಡಿ ಅವರನ್ನ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ತಗೊಳ್ಳುವಂಥದ್ದು ಕೂಡ ನಮ್ಮ ಸಂಸ್ಥೆ ಒಂದು ಇದು ಇರ್ತಕ್ಕಂಥದ್ದು. ಅಂದ್ರೆ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು ಅವನ ಕೌಶಲ್ಯ ಆಧರಿತು, ಅವನ ವಿದ್ಯಾಭ್ಯಾಸವನ್ನ ಆಧರಿತು ಮಾಡಿರ್ತಕ್ಕಂಥದ್ದು, ಅವನಲ್ಲಿ ಏನು ಉದ್ಯೋಗ ಅದನ್ನ ನಮ್ಮ ಸಂಸ್ಥೆಯಲ್ಲಿ ಕೂಡ ಅದನ್ನೊಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಉದ್ಯೋಗ ಕೊಡುವಂಥದ್ದು. ಅಂದ್ರೆ ನಿರುದ್ಯೋಗ ಸಂಸ್ಥೆಯನ್ನು ಹೋಗಲಾಡಿಸೋದು ಕೂಡ ನಮ್ಮ ಸಂಸ್ಥೆ ಒಂದು ಮೂಲ ಯೋಜನೆ ಆಗಿರ್ತಕ್ಕಂಥದ್ದು. ನಿಮ್ಮ ಈ ಸಂಸ್ಥೆಯಿಂದ ಯಾವ ರೀತಿಯ ಒಂದು ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾ ಇದ್ರೆ ಘಟಕದಲ್ಲಿ ಸರ್? ಈಗ ನಮ್ಮ ಘಟಕದಲ್ಲಿ ಮುಂಚೆ ನಮ್ದು ಲಹೈಲದಲ್ಲಿ ಇರ್ತಕ್ಕಂಥದ್ದು ಘಟಕದಲ್ಲಿ ಅಲ್ಲಿ ಸೀಮಿತ ಆಗಿರ್ತಕ್ಕಂಥ ಇತ್ತು ಸರ್. ಉದಾಹರಣೆಗೆ ನಮ್ದು ಅಗರಬತ್ತಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಈ ಪೆನಾಲ್ಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಕೆಲವೇ ಕೆಲವು ಸೀಮಿತ ಇರತಕ್ಕಂಥ ಉತ್ಪನ್ನಗಳಿದ್ವು ಸರ್. ಬಟ್ ಈಗ ನಮ್ದು ಹೊಸದು ಒಂದು ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಒಂದು ಯೋಜನೆ, ಪೂಜ್ಯರು ಮತ್ತು ಅಮ್ಮನವರ ಒಂದು ಆಶಯದಂತೆ ಅಲ್ಲಿ ಒಂದು ಬೃಹತ್ ಆಗಿರತಕ್ಕಂಥ ಒಂದು ಸಿರಿ ಇಂಡಸ್ಟ್ರಿಯಲ್ ಐಟಿ ಪಾರ್ಕ್ ಈಗ ಒಂದು ಶುರುವಾಗಿದೆ ಸರ್. ಅಲ್ಲಿ ನಾವು ಹೆಚ್ಚಿನ ಉತ್ಪನ್ನಗಳನ್ನು ಮಾಡ್ಲಿಕ್ಕೆ ಇವಾಗ ಶುರು ಮಾಡಿರ್ತಕ್ಕಂಥದ್ದು ಸರ್. ಸರ್, ಅಲ್ಲಿ ನಮಗೆ ಉಪ್ಪಿನಕಾಯಿಯನ್ನ ಅಥವಾ ವಿವಿಧ ತಂತ್ರಜ್ಞಾನ ಉಪಯೋಗಿಸಿ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇದೆ ಸರ್, ಅಗರಬತ್ತಿಗಳನ್ನ ರೆಡಿ ಮಾಡ್ತಾ ಇದೆ ಸರ್, ಮತ್ತು ಪೆನಾಯಿಲ್ಗಳನ್ನ ರೆಡಿ ಮಾಡ್ತಾ ಇದೆ ಸರ್, ವಿವಿಧ ರೀತಿಯಾಗಿರ್ತಕ್ಕಂಥದ್ದು ಬಟ್ಟೆಗಳನ್ನ ರೆಡಿ ಮಾಡ್ತಾ ಇದೆ ಸರ್. ಉದಾಹರಣೆಗೆ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಆಗಿರ್ಬೋದು, ಆಮೇಲೆ ನಮ್ಮ STM ಹಾಸ್ಪಿಟಲ್ ಆಗಿರ್ಬೋದು, ವಿದ್ಯಾಸಂಸ್ಥೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಬಟ್ಟೆಗಳನ್ನು ಕೊಡೋದಾಗಿರ್ಬೋದು ಸರ್, ಆಮೇಲೆ ಪೆಟ್ರೋಲ್ ಬಂಕ್ಗಳಲ್ಲಾಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿವಿಧ ಘಟಕಗಳಲ್ಲಿ ಕೆಲಸ ಮಾಡುವಂತ ಇದು ಕೂಡ ಮೇಜರ್ ನಮ್ದು ಸ್ಟಿಚಿಂಗ್ ಸರ್. ಅದಕ್ಕೆ ಆಮೇಲೆ ಈಗಿನ ಒಂದು ವಿವಿಧ ರೀತಿ ಶೈಲಿಗಳು ಇರ್ತಕ್ಕಂಥ ಬಟ್ಟೆಗಳು ಸರ್, ಅಡಿಕ್ಟೆಡ್ ಶರ್ಟ್ಗಳಾಗಿರ್ಬೋದು, ಸ್ವದೇಶಿ ಆಧುನಿಕ ತಕ್ಕಂತೆ ಸ್ವದೇಶಿ ಖಾದಿ ಬಟ್ಟೆಗಳಾಗಿರ್ಬೋದು, ಇಲ್ಲ ಅಂದ್ರೆ ಈಗಿನ ಆಧುನಿಕ ತಕ್ಕಂತೆ ಹೇಗಿದೆ ಸರ್, ನಾವು ಕೂಡ ಅದಕ್ಕೆ ತಕ್ಕಂತೆ ಈಗಿನ ಯುವಕರ ಒಂದು ಉತ್ಸಾಹಕ್ಕೆ ತಕ್ಕಂತೆ ಬಟ್ಟೆಗಳು ಕೂಡ ನಾವು ರೆಡಿ ಮಾಡ್ತಾ ಇರ್ತಾ ಸರ್. ಈಗ ಇವೆಲ್ಲ ಉತ್ಪಾದನೆ ಮಾಡಿದಾಗ ಅವು ಕೆಡದಂತೆ ಇಡಬೇಕಾಗತ್ತೆ, ನಾವು ಉತ್ಪಾದನೆ ಮಾಡಿಬಿಟ್ಟು ಹಂಗೆ ಇರ್ಲಿಕ್ಕೆ ಆಗಲ್ಲ, ಇದಕ್ಕೇನಾದ್ರೂ ಒಂದು ಶೇಖರಣಾ ಘಟಕ ಆಗಿರ್ಬೋದು ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ಇದಕ್ಕೆ ನಾವು ಶೇಖರಣಾ ಇದು ಮಾಡತಕ್ಕಂಥದ್ದು ವ್ಯವಸ್ಥೆಯನ್ನು ಸರ್ ಆಗ್ಲೇ ನಿಮಗೆ ಹೇಳ್ದಂಗೆ ನಾವು ಇದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಒಂದು 100 crore ಒಂದು ಪ್ರಾಜೆಕ್ಟ್ ಅನ್ನ ನಾವು ಹಾಕಿ ಆಲ್ರೆಡಿ ಕಟ್ಟಡವನ್ನು ರೆಡಿ ಮಾಡಿ ಸರ್. ಅದಕ್ಕೆ ಈಗ ಉತ್ಪಾದನಾ ಘಟಕ ಕೂಡ ರೆಡಿ ಆಗ್ತಾ ಇದೆ ಸರ್, ಉತ್ಪಾದನೆಗಳು ಕೂಡ ಮಾಡ್ತಾ ಇದೆ ಸರ್. ಅದನ್ನ ಶೇಖರಣೆ ಮಾಡೋ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಸೌಕರ್ಯವನ್ನು ಕೂಡ ಮಾಡಿದ್ದೀವಿ ಸರ್. ಉದಾಹರಣೆಗೆ ಅಗತ್ಯವಿರತಕ್ಕಂಥ ಕಚ್ಚಾ ಸಾಮಗ್ರಿ, ಉಪ್ಪಿನಕಾಯಿ ಉತ್ಪನ್ನಗಳು, ಉತ್ಪಾದನಾ ಕಾರ್ಯಚಟುವುಗಳು, ಅಗತ್ಯವಿರುವ ಕಚ್ಚಾ ಸಾಮಗ್ರಿಗಳು, ಶುಂಠಿ, ಕ್ಯಾರೆಟ್, ಹಳೆಕಾಯಿ, ಮಾವಿನಕಾಯಿ, ಈ ರೀತಿ ಹಸಿಯ ಪದಾರ್ಥ ಸರ್, ಇದನ್ನ ನಾವು ಕೋಲ್ಡ್ ಸ್ಟೋರೇಜ್ ಮುಖಾಂತರನೇ ಇದನ್ನ ಶೇಖರಣೆ ಮಾಡಬೇಕನ್ನೋ ಉದ್ದೇಶದಿಂದ ಸರ್ ಬೃಹತ್ ಆಗಿರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಅನ್ನು ಕೂಡ ನಮ್ಮ ಘಟಕದಲ್ಲೇ ನಾವು ಕೂಡ ರೆಡಿ ಮಾಡಿರ್ತಕ್ಕಂಥದ್ದು ಸರ್. ಇದನ್ನ ಈಗ ಸ್ಥಳೀಯವಾಗಿ ಬೆಳೆತಕ್ಕಂಥ ರೈತರು ಶೇಂಗಾ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಕೊಬ್ಬರಿ ಇರ್ಬೋದು, ಬೇರೆ ಬೇರೆ ಇವನ್ನೆಲ್ಲ ಉಪಯೋಗಿಸಿಕೊಂಡು ಅದರಲ್ಲೇನು ಏನಾದರೂ ಉತ್ಪಾದನೆಗಳನ್ನ ಉತ್ಪಾದನೆ ಮಾಡಿ ಅವ್ರಿಗೊಂದು ಬದುಕಲ್ ಸರ್. ರೈತರಿಗೆ ನಮ್ಮ ಸಂಸ್ಥೆಯಿಂದ ಬಹಳ ಇರತಕ್ಕಂಥ ಲಾಭ ಸರ್. ನಾವು ಮಹಿಳೆಯರಿಗೆ ನಮ್ಮ ಸಿರಿಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಹೇಗೆ ಒಂದು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದಕ್ಕಂತ ಸರ್, ರೈತರಿಗೆ ಕೂಡ ನಾವು ಅಷ್ಟೇ ಇರ್ತಕ್ಕಂಥ ಸರ್. ಉದಾಹರಣೆಗೆ ನಮ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಮ್ದು ರೈತ ಉತ್ಪಾದಕ ಕೇಂದ್ರ ಅಂತ ನಾವು ಮಾಡಿರ್ತಕ್ಕಂಥದ್ದು ಸರ್. ಸರ್, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ 4 ರೈತ ಉತ್ಪಾದಕ ಕೇಂದ್ರಗಳು ನಾವು ಇಲ್ಲಿ ಒಂದು ದಾವಣಗೆರೆಯ ಆಲೂರಲ್ಲಿರ್ತಕ್ಕಂಥ ರೈತ ಉತ್ಪಾದಕ ಕೇಂದ್ರ ಸರ್, ಇನ್ನು ಕೊಪ್ಪಳದಲ್ಲಿರ್ತಕ್ಕಂಥ ಒಂದು ರೈತ ಉತ್ಪಾದಕ ಕೇಂದ್ರ, ಆಮೇಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಇರತಕ್ಕಂಥ ರೈತ ಉತ್ಪಾದಕ ಕೇಂದ್ರ ಇದೆ ಸರ್. ಇನ್ನು ಬೈಂದೂರದಲ್ಲಿ ಒಂದು ರೈತ ಉತ್ಪಾದಕ ಕೇಂದ್ರ ನಾವು ಇರ್ತಕ್ಕಂಥದ್ದು. ಅಂದ್ರೆ ಭಾರತ ಸರ್ಕಾರದ ನಬಾರ್ಡ್ ಯೋಜನೆ ಮುಖಾಂತರ ಮತ್ತು ನಮ್ಮ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಒಂದು ಸಹಯೋಗದಲ್ಲಿ ಸರ್. ಅಂದ್ರೆ ರೈತರು ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ, ಉದಾಹರಣೆಗೆ ನಾವು ಸಿರಿಧಾನ್ಯ ನಮ್ದು ಮೇಜರ್ ಇರತಕ್ಕಂಥ ಬೆಳೆ ಸರ್, ನಮ್ದು ಪೂರ್ವಜರು ಸಿರಿಧಾನ್ಯವರಿರ್ತಕ್ಕಂಥ ಸರ್. ಆ ರೈತರು ಆ ಬೆಳೆಯನ್ನ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಆ ಒಂದು ರೈತ ಉತ್ಪಾದಕ ಕೇಂದ್ರದಲ್ಲಿ ತಗೊಂಬಂದು ಸರ್ ಬೀಜವನ್ನು ರೈತ ಉತ್ಪಾದಕ ಕೇಂದ್ರನೇ ವಿತರಣೆ ಮಾಡಿ ಆ ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಮ್ಮ ರೈತ ಉತ್ಪಾದಕ ಕೇಂದ್ರನೇ ಬೆಳೆದು ಸರ್ ಅದನ್ನ ನಮ್ಮ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಮುಖಾಂತರ ಗ್ರಾಹಕರಿಗೆ ಮಾರುಕಟ್ಟೆ ಮಾಡುವಂತ ಸರ್. ಈ ರೀತಿ ಯೋಜನೆಯನ್ನು ಕೂಡ ಪೂಜ್ಯರು ಒಂದು ಯೋಜನೆ ಮಾಡಿ ಹಾಕೊಂಡಿರ್ತಕ್ಕಂಥ ಆ ರೈತ ಉತ್ಪಾದಕ ಕೇಂದ್ರದಲ್ಲಿ ರೈತರಿಗೆ ಯೋಗ್ಯ ಬೆಲೆಯಲ್ಲಿ ಅದನ್ನ ನಾವು ಅವರ ಮಾರುಕಟ್ಟೆಯನ್ನು ಒದಗಿಸರ. ಅದರಿಂದ ನಾವು ತಗೊಂಡು ನಮ್ಮ ಮಾರುಕಟ್ಟೆಗೆ ಹೇಗೆ ಅನುಕೂಲಕ್ಕಿರ್ತಕ್ಕಂಥದ್ದು ಸಿರಿಧಾನ್ಯವನ್ನು, ಉದಾಹರಣೆಗೆ ನಮ್ದರಲ್ಲಿ ಸಾಮೆ, ನವಣೆ, ಹಾರ್ಕ, ಊದಲು, ಬರುಗು, ಕೊರಲೆ, ರಾಗಿ, ಸಜ್ಜೆ, ಜೋಳ ಸರ್, ಈ ರೀತಿ ಉತ್ಪನ್ನಗಳನ್ನ ರೈತರ ಮುಖಾಂತರ ನೇರ ಖರೀದಿ ಮಾಡಿ ಸರ್. ಆ ಒಂದು ರೈತ ಉತ್ಪಾದಕ ಕಂತರ ಮುಖಾಂತರ ನಮ್ಮ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಮುಖಾಂತರ ನಾವು ಅದನ್ನ ಖರೀದಿ ಮಾಡಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕನ್ನೋ ಉದ್ದೇಶದಿಂದ ಕೂಡ ಈ ರೀತಿ ನಾವು ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇರತಕ್ಕಂಥ ಸರ್. ಸರ್, ನೀವು ಮಾತಾಡ್ತಾ ಹೇಳಿದ್ರಿ ಈ ಸಂಸ್ಥೆಯ ಮೂಲ ಉದ್ದೇಶ ಅಂದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಆದಷ್ಟು ಹೋಗಲಾಡಿಸೋದು ಅಂತ ಹೇಳಿದ್ರಿ, ಯಾವ ರೀತಿ ಹೋಗಲಾಡಿಸ್ತೀರಂತ ಸರ್? ಈಗ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕಪ್ಪ ಅಂತಂದ್ರೆ ಸರ್, ಈಗ ನಿಮಗೆ ನಾನು ಒಂದು ರೈತರದು ಸಿರಿಧಾನ್ಯ ಬೆಳೆಯೋದು ಉದ್ದೇಶ ಅಂತ ಸರ್. ಈಗ ನಾವು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬೇಕಪ್ಪ ಅಂತಂದ್ರೆ ಈಗ ಒಂದು ನಾವು ರೈತ ಉತ್ಪಾದಕ ಕೇಂದ್ರ ಅಂತ ಮಾಡಿದ್ದೀವಿ ಸರ್. ಆ ರೈತ ಉತ್ಪಾದಕ ಕೇಂದ್ರ ನಡೆಸಲೇಬೇಕಪ್ಪ ಅಂತಂದ್ರೆ ಅಲ್ಲಿ ಕೆಲವೊಬ್ರು ಉದ್ಯೋಗ ಮಾಡ್ಲಿಕ್ಕೆ ಒಬ್ರು ಹುಡುಗರು ಬೇಕಾಗ್ತದೆ ಸರ್. ಅಲ್ಲಿ ಪ್ರತಿನಿಧಿ ಮಾರುಕಟ್ಟೆ ಪಡೆದು ಅಂದ್ರೆ ರೈತರಿಗೆ ಬೀಜಗಳನ್ನು ಕೊಡೋದಾಗಿರ್ಬೋದು, ಆ ಸಿರಿಧಾನ್ಯ ಹೇಗ್ ಬೆಳೀತಾ ಇದೆಯಾ, ಹೇಗ್ ಇದು ಆಗ್ತಾ ಇದೆಯಾ, ರೈತರಿಗೆ ಮಾಹಿತಿ ಕೊಡೋದಾಗಿರ್ಬೋದು, ಅವರಿಗೆ ಲಾಲನೆ ಪಾಲನೆ ಮಾಡ್ಲಿಕ್ಕೆ ಕೂಡ ಆ ಒಂದು ಬೆಳೆ ಬೆಳಿಲಿಕ್ಕೆ ಲಾಲನೆ ಪಾಲನೆ ಮಾಡೋ ಕೂಡ ಅದಕ್ಕೊಂದು ಬೇಕಾಗಿದೆ ಸರ್. ಅಲ್ಲಿ ನಮಗೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತದೆ ಸರ್. ಅಲ್ಲಿ ಒಂದು ಕೆಲವು ಯುವಕರಿಗೆ ಉದ್ಯೋಗ ಕೊಟ್ಟು ಅಲ್ಲಿ ನಾವು ನಿರುದ್ಯೋಗ ಸಮಸ್ಯೆ ಹೋಗುತ್ತೆ. ಇನ್ನು ಆ ಒಂದು ಉತ್ಪನ್ನಗಳನ್ನ ರೈತ ರೈತರಿಂದ ಖರೀದಿ ಮಾಡಿ ಮೌಲ್ಯವರ್ಧನ ಘಟಕ ಅಂತ ಹೇಳಿ ನಾವೀಗ ಉದಾಹರಣೆಗೆ ಧಾರವಾಡದಲ್ಲಿ ರಾಯಪುರ ಅಂತ ಒಂದು ಇದರಲ್ಲಿ ಕೂಡ ಏರಿಯಾದಲ್ಲಿ ಕೂಡ ನಮ್ದು ಒಂದು ಇಂಡಸ್ಟ್ರಿಯಲ್ ಇದರಲ್ಲಿ ಮಾಡಿದ್ದೇವೆ ಸರ್. ಆ ಒಂದು ರಾಯಪುರ ಘಟಕದಲ್ಲಿ ಈ ಒಂದು ಸಿರಿಧಾನ್ಯ ರೈತರಿಂದ ಖರೀದಿ ಮಾಡಿ ಬಂದಿರತಕ್ಕಂತ ಒಂದು ಸಿರಿಧಾನ್ಯವನ್ನ ನಾವಲ್ಲಿ ಬೃಹದಾಕಾರತಕ್ಕಂತ ಒಂದು ಘಟಕ ಮಾಡಿದ್ದೇವೆ ಸರ್. ಅಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ನಾವು ಏನ್ ಮಾಡೋದಪ್ಪ, ಈ ಒಂದು ಬರತಕ್ಕಂಥ ಸಿರಿಧಾನ್ಯವನ್ನ ಸಾಮೆ ಆಗಿರ್ಬೋದು ನವಣೆ ಆಗಿರ್ಬೋದು ಅದನ್ನ ಪ್ರೊಸೆಸಿಂಗ್ ಮಾಡ್ತೇವೆ ಸರ್. ಅಲ್ಲಿ ಆ ಒಂದು ಸಿರಿಧಾನ್ಯ ಅಲ್ಲಿ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಕೂಡ ಕೆಲವು ಯುವಕರು ಬೇಕಾಗ್ತದೆ ಸರ್. ಅಲ್ಲಿ ಆ ಒಂದು ವಿದ್ಯಾರ್ಥಿಯನ್ನ ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಆಧರಿಸ ನಮ್ದು ಮೇಜರ್ ಇರ್ತಕ್ಕಂಥದ್ದು ಸರ್ ಸಿರಿಧಾನ್ಯ ಹೇಗೇನಪ್ಪ ಅನ್ಪಾಲಿಶ್ಡ್ ಸಿರಿಧಾನ್ಯ ಸರ್. ಈಗ ಬೇರೆ ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಿಶ್ ಅದು ಅಕ್ಕಿ ಎಲ್ಲ ಏನ್ ಮಾಡ್ತಾನೆ ಪಾಲಿಶ್ ಮಾಡ್ತಕ್ಕಂಥದ್ದು. ಆ ಒಂದು ಪಾಲಿಶ್ ಮಾಡಿರ್ತಕ್ಕಂಥ ಅಕ್ಕಿಯನ್ನ ನಾವು ಆರೋಗ್ಯಕ್ಕೆ ಬಹಳ ವ್ಯತಿರಿಕ್ತ ಆಗಿರ್ತದೆ ಇತ್ತೀಚಿನ ದಿನಗಳಲ್ಲಿ ಪರಿಣಾಮ ಬೀರ್ತದೆ ಸರ್. ಆ ಒಂದು ಘಟಕದಲ್ಲಿ ಕೂಡ ಕೆಲಸ ಮಾಡೋ ಕೂಡ ನಾವು ನಿರುದ್ಯೋಗ ಯುವಕರನ್ನು ಹೋಲಾಡಿಸಬೇಕಂತ ಅಲ್ಲಿ ಕೂಡ ಉದ್ಯೋಗ ಬಹಳ ಒಂದು ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆ ಮುಖಾಂತರ ಕೂಡ ನಾವು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತಾ ಇದ್ರೆ. ಮುಖ್ಯವಾಗಿ ನಮ್ಮ ರೈತರು ನೀವು ಹೇಳಿದಂಗೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಬರುತ್ತೆ. ಈಗ ನಾವು ರಾಗಿ ಮಾರಾಟ ಮಾಡಬಹುದು, ನವಣೆನ ಅಕ್ಕಿ ಮಾಡಿ ಮಾರಾಟ ಮಾಡಬಹುದು. ಈ ತರ ಒಂದು ಬರೀ ನವಣೆ ಮಾರಾಟ ಮಾಡಕ್ ಹೋದಾಗ 2,000-3,000 ರೂಪಾಯಿ ಕ್ವಿಂಟಲ್ ಕೇಳಿದ್ದಾರೆ. ಅದನ್ನ ನಾವು ಮೌಲ್ಯವರ್ಧನೆ ಮಾಡಿ ಅಕ್ಕಿ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚು ಬೆಲೆ ಸಿಗುತ್ತೆ, ಒಂದು ಒಳ್ಳೆ ಬದುಕು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೀರ ಸರ್? ಇದು ಪೂಜ್ಯರ್ದು ಆಕ್ಚುಲಿ ಅವರೊಂದು ದೂರದೃಷ್ಟಿ ಕಲ್ಪನೆ ಹಾಗೆ ಐತೆ ಸರ್. ಫಸ್ಟ್ ನಾವು ಏನ್ ಸ್ವಲ್ಪ ಯೋಜನೆ ಮಾಡ್ತಕ್ಕಂಥದ್ದು ಅಂದ್ರೆ ಸರ್, ನಮ್ಮ ದೇಶೀಯ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಸಿರಿಧಾನ್ಯ ಸರ್. ಈಗ ಆ ಸಿರಿಧಾನ್ಯ ರೈತರದ ಬೆಳೆದಿವಿ ಸರ್, ನಾವು ತಗೊಂಡ್ಬಂದು ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಶುರು ಮಾಡಿ ಸರ್. ಈಗ ಬರೀ ನಾವು ಧಾನ್ಯವನ್ನೇ ಕೊಟ್ಟಿವಿ ಏನಪ್ಪ ಅಂತಂದ್ರೆ ಅಂದ್ರೆ ಏನಾಗುತ್ತೆನಪ್ಪ ಅಂದ್ರೆ ಈಗ ಬೇರೆಯವರೆಲ್ಲರೂ ಕೂಡ ಹೇಗಿದೆಯಪ್ಪ ಅಂದ್ರೆ ಸಿರಿಧಾನ್ಯ ಬೆಳೀತಾ ಇದ್ದಾರೆ, ಅದನ್ನ ಮಾರುಕಟ್ಟೆ ತರ್ತೀವಿ ಮಾರ್ತೀವಿ, ಅದಕ್ಕೊಂದು ಒಂದು ಅನ್ನವನ್ನು ಮಾಡೋದಷ್ಟೇ ಸೀಮಿತ ಆಗಿತ್ತು ಸರ್. ಅಂದ್ರೆ ಈ ಒಂದು ಸಾಮೆ ನವಣೆ ಹಾರ್ಕುವುದು ಈ ಒಂದು ಉತ್ಪನ್ನಗಳು ಕೂಡ ಮೌಲ್ಯವರ್ಧನ ಕೂಡ ಮಾಡುವುದು ಅಂದ್ರೆ ವಿಶೇಷ ತಂತ್ರಜ್ಞಾನದ ಮೂಲಕ ಸರ್. ಈಗ ನಾವು ಸಾಮೆಯನ್ನ ರೆಡಿ ಟು ಕುಕ್ ಅಂತ ಹೇಳಿ ಉಪ್ಪಿಟ್ಟು ಮಾಡೋದಾಗಿರ್ಬೋದು ಸರ್, ಅದರ ಬಿಸಿಬೇಳೆ ಬಾತ್ ಮಾಡೋದಾಗಿರ್ಬೋದು, ಕೇಸರಿ ಬಾತ್ ಮಾಡೋದಾಗಿರ್ಬೋದು. ಅಂದ್ರೆ ಈಗಿನ ಆಧುನಿಕ ತಂತ್ರಜ್ಞಾನ, ಈಗಿನ ಯುವ ಪೀಳಿಗೆಗೆ ಒಂದು ಬಯಸ್ತಕ್ಕಂಥ ಆಹಾರ ಉತ್ಪನ್ನಗಳ ಸರ್ ಅದನ್ನ ಬಳಸ್ಕೊಂಡು ಸರ್. ಈಗ ನಮಗೆ ಸಿರಿಧಾನ್ಯ ಅನ್ನಪ್ಪ ಅಂದ್ರೆ ಇದಿಲ್ಲಪ್ಪ ಪೂರ್ವಜರು ತಿಂತಿದ್ರು ಇಲ್ಲ ಆರೋಗ್ಯ ಹಾಳದವ್ರು ಮಾತ್ರ ತಿನ್ಬೇಕನ್ನೋದೊಂದು ಈಗಿನ ಒಂದು ಯುವಕರ ಒಂದು ಕಲ್ಪನೆ ಏನಿದೆ ಸರ್, ಅದನ್ನ ಹೋಗಲಾಡಿಸ್ಬೇಕು ಅನ್ನೋದನ್ನ ಅದನ್ನ ಮೌಲ್ಯವರ್ಧನಗಳನ್ನು ಮಾಡಿ ಸರ್. ಅದಕ್ಕೆ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಂತ್ರಜ್ಞಾನಗಳ ತಂಡವನ್ನು ಅನ್ನೋ ಒಂದು R&D ಟೀಮ್ ಅಂತ ರಿಸರ್ಚ್ ಟೀಮ್ ಅಂತ ಒಂದಿದೆ ಸರ್. ಆ ಒಂದು ತಂಡದ ಮುಖಾಂತರ ಅವರಲ್ಲಿರ್ತಕ್ಕಂಥ ಆ ಒಂದು ಉತ್ಪನ್ನಗಳಲ್ಲಿ ಏನೇನು ನಾವು ಮಾಡಬಹುದು, ಏನೇನು ಮೌಲ್ಯವರ್ಧನ ಮಾಡಬಹುದು ಸರ್. ಈಗೆಲ್ಲ ಏನಂತ ರೆಡಿ ಟು ಅಂದ್ರೆ ಫಾಸ್ಟ್ ಲೈಫ್ ಸರ್, ಹೀಗೆ ಹಾಕಿ ಹೀಗೆ ರೆಡಿ ಮಾಡ್ಕೊಂಡಾಗ ತಿಂದು ಹೋಗ್ಬೇಕನ್ನೋ ಉದ್ದೇಶ ಸರ್. ಹಾಗಾಗಿ ರೆಡಿ ಟು ಕುಕ್ ಸರ್ ಇದು ಅಂದ್ರೆ ಇನ್ಸ್ಟೆಂಟ್ ಪ್ರಾಡಕ್ಟ್ ಅಂತ ಕೂಡ ನಾವು ಮಾಡಿರ್ತಕ್ಕಂಥ ಸರ್. ಅಂದ್ರೆ 9 ಧಾನ್ಯಗಳಲ್ಲಿ ಕೂಡ ಸರ್ ಒಂದೊಂದು ಧಾನ್ಯದ ಒಂದೊಂದು ಆರೋಗ್ಯ ಇದಿರ್ತಕ್ಕಂಥ ಸರ್. ಅದಕ್ಕೆ ರೆಡಿ ಟು ಆಹಾರವನ್ನು ಕೂಡ ನಾವು ನಮ್ಮ ಒಂದು ಧರ್ಮಸ್ಥಳ ಸಿರಿಗ್ರಾಮ ಉದ್ಯೋಗ ಸಂಸ್ಥೆಯಲ್ಲಿ ಕೂಡ ನಾವು ಒಂದು ರಾಯಪುರ ಘಟಕದಲ್ಲಿ ಮಾಡ್ತಾ ಇದ್ದೀವಿ. ನೀವು ಹೇಳಿದಂತ ಎಲ್ಲಾ ಉತ್ಪನ್ನಗಳನ್ನ ನಾವು ಉತ್ಪಾದನೆ ಮಾಡಿ ಈಗ ಸಿರಿಧಾನ್ಯಗಳಾಗಿರ್ಬೋದು, ಸಿದ್ಧ ಉಡುಪುಗಳಾಗಿರ್ಬೋದು, ಬ್ಯಾಗ್ ಗಳಾಗಿರ್ಬೋದು, ಸಾಕಷ್ಟು ಒಂದು ಇವನ್ನ ಉತ್ಪಾದನೆ ಮಾಡಿದಾಗ ಅದನ್ನ ಮಾರುಕಟ್ಟೆಗೆ ತಲುಪಿಸಬೇಕಾಗತ್ತೆ. ಮಾರುಕಟ್ಟೆ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ನಾವು ಸುಮ್ನೆ ತಗೊಂಡು ಒಂದು ನಿಮ್ ಸಂಸ್ಥೆಯಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ ಉತ್ಪಾದನೆ ಮಾಡಿ, ಅದನ್ನ ಮಾರುಕಟ್ಟೆ ಜಾಲಗಳನ್ನ ಯಾವ ರೀತಿ ಸೃಷ್ಟಿ ಮಾಡ್ಕೊಂಡು ಸರ್? ನಮಗೀಗ 2004 ಶುರುವಾಗಿರೋ ಸಂಸ್ಥೆ ಸರ್ ಉದ್ಯೋಗ ಕೊಡುತ್ತೆ ಸರ್, ಅಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿ ಸರ್. ಅಲ್ಲಿದ ಇರ್ತಕ್ಕಂಥ ರೈತರು ಕೂಡ ಈಗಿನ ಒಂದು ಬೆಳೆಗಳಿಗೆ ಬೆಳೆಸ್ಕೊಂಡು ಅದನ್ನ ಮಾರುಕಟ್ಟೆಗೂ ಅದನ್ನ ತಗೊಂಡಿದ್ದಾರೆ ಸರ್. ಬಟ್ ಇದಕ್ಕೆ ನಾವು ಎಲ್ಲಾ ಉತ್ಪನ್ನಗಳನ್ನು ರೆಡಿ ಮಾಡಿ ಇಟ್ಕೊಂತನಪ್ಪ ಅಂತಂದ್ರೆ ಹಂಗೆ ಇಟ್ಕೊಂಡು ಕೊಡ್ಲಿಕ್ಕಾಗಲ್ಲ ಸರ್. ಮತ್ತೆ ಅದಕ್ಕೊಂದು ಮಾರುಕಟ್ಟೆ ಅಂತಂದೇಳಿ ಒದಗಿಸಲೇಬೇಕಾಗ್ತದೆ ಸರ್. ಅದಕ್ಕೆ ನಾವು ಮಾರುಕಟ್ಟೆ ಜಾಲ ಅಂತಂದು ಹೇಳಿ ಸರ್ ಅದಕ್ಕೆ ನಾವು ಏನೇನ್ ಮಾಡ್ತೋ, ಕೆಲವೊಂದು ಸ್ವಂತ ಮಳಿಗೆಗಳು ಕೂಡ ನಾವು ಮಾಡಿರ್ತಕ್ಕಂಥದ್ದು ಸರ್. ನಮ್ಮ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಒಂದು 14 ಮಳಿಗೆಗಳು ಇಡೀ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ ಸರ್. ನೆಕ್ಸ್ಟ್ ನಾವು ಮುಂದೆ ಹೋಗ್ಬೇಕಪ್ಪ ಅಂತಂದ್ರೆ ಸಿರಿ ಲೈನ್ ಸೇಲ್ ಅಂತಂದೇಳಿ ಒಂದು ನಾವು ಶುರು ಮಾಡಿದ್ದೇವೆ ಸರ್. ಅಂದ್ರೆ ನಮ್ಮ ಸ್ವಂತ ಮಳಿಗೆಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದಾವ ಅಂದ್ರೆ ಸರ್, ಅಂದ್ರೆ ಫ್ರಾಂಚೈಸಿ ಸರ್ ಇರ್ತಕ್ಕಂಥ ಸ್ಟೋರ್ಗಳು ಸರ್. ಅದರಲ್ಲೂ ಕೂಡ ಕೆಲವೊಂದು ಯುವಕರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು, ಕೆಲವೊಂದು 14 ಮಳಿಗೆಗಳಲ್ಲಿ ನಮ್ಮದೇ ಇರ್ತಕ್ಕಂಥ ಸಿಬ್ಬಂದಿಗಳು ಆ ಉತ್ಪನ್ನಗಳ ನೇರ ಸಂಸ್ಥೆಯಿಂದ ನೇರ ಮಳಿಗೆಗೆ ಇರ್ತ ನೆಕ್ಸ್ಟ್ ಗ್ರಾಹಕರಿಗೆ ಕೊಡುವಂಥದ್ದು ಸರ್. ಇನ್ನು ನಾವು ಇನ್ನೊಂದು ಇರ್ತಕ್ಕಂಥ ಮಾರುಕಟ್ಟೆ ಜಾಲವನ್ನು ಹೇಗೆ ಲೈನ್ ಸೇಲ್ ಅಂತ ನಾವು ಮಾಡ್ತಕ್ಕಂಥದ್ದು, ಅಂದ್ರೆ ಉದಾಹರಣೆಗೆ 10 ಲೈನ್ ಸೇಲ್ ಇರ್ತಕ್ಕಂಥ ರಾಜ್ಯಾದ್ಯಂತ, ಅಂದ್ರೆ ನೇರವಾಗಿ ಸಂಸ್ಥೆಯಿಂದ ರಿಟೇಲ್ ಗ್ರಾಹಕರಿಗೆ ಅಂಗಡಿಗಳಿಗೆ ಹಳ್ಳಿಗಳು ಇರ್ತಕ್ಕಂಥ ರಿಟೇಲ್ ಗ್ರಾಹಕರಿಗೆ ನೇರವಾಗಿ ರಿಟೇಲ್ ಗ್ರಾಹಕರು ಮುಟ್ಟಿ ಅಲ್ಲಿಂದ ಗ್ರಾಹಕರಿಗೆ ಮುಟ್ಟಬೇಕನ್ನೋ ಉದ್ದೇಶದಿಂದ ಲೈನ್ ಸೇಲ್ ಅಂತಂದೇಳಿ ನಾವು ಶುರು ಮಾಡಿರ್ತಕ್ಕಂಥದ್ದು. ಇನ್ನು ಅದ್ರ ಮುಂದೆ ಇರ್ತಕ್ಕಂಥ ಫ್ರಾಂಚೈಸಿ ಮಳಿಗೆ ಸಲಿಗೆಗಳು ಅಂತ ಮಾಡಿರ್ತಕ್ಕಂಥದ್ದು ಸರ್. ಅಂದ್ರೆ ಉದಾಹರಣೆಗೆ ನಮ್ದು ಚಿತ್ರದುರ್ಗ ಅಂತ ನಗರದಲ್ಲಿ ಒಬ್ಬ ಯಾರು ನಿರುದ್ಯೋಗ ಯುವಕ ಇದ್ದಪ್ಪ ಅಂದ್ರೆ ಅವನಿಗೆ ಸ್ವ ಉದ್ಯೋಗ ಮಾಡ್ಲಿಕ್ಕೆ ಒಂದು ಅವನ ಮನೆಯಲ್ಲಾಗಿರ್ಬೋದು, ಇದರೊಳಗೆ ಬಾಡಿಗೆ ಮುಖಾಂತರ ಆಗಿರ್ಬೋದು, ಅವನು ಒಂದು ಫ್ರಾಂಚೈಸಿ ಮಳಿಗೆ ತಗೊಂಡು ನಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋದು, ಗ್ರಾಹಕರಿಗೆ ಯೋಗ್ಯ ಬೆಲೆಯಲ್ಲಿ ಮಾರಾಟ ಮಾಡೋದು ಕೂಡ ಫ್ರಾಂಚೈಸಿ ಮಳಿಗೆ ಕೂಡ ನಾವು ಪ್ಲಾನ್ ಮಾಡಿರ್ತಕ್ಕಂಥ ಸರ್. ಇನ್ನು ವಿತರಕರ ಜಾಲ ಅಂತಂದೇಳಿ ನಮ್ಮ ಇತ್ತೀಚೆಗೆ ಮಾಡಿರ್ತಕ್ಕಂಥ ಸರ್, ಇಡೀ ರಾಜ್ಯಾದ್ಯಂತ ನಾವು ಒಂದು 21 ಜಿಲ್ಲಾ ಸೂಪರ್ ಸ್ಟಾಕಿಸ್ಟ್ ವಿತರಕರ ಜಾಲ ಅಂತ ಮಾಡಿದ್ರು. ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಸೂಪರ್ ಸ್ಟಾಕಿಸ್ಟ್ ಅಂತ ಮಾಡಿದ್ರು, ಆ ಜಿಲ್ಲೆಯಲ್ಲಿ ಮತ್ತೆ ಪುನಃ ಮತ್ತು ಆ ಜಿಲ್ಲೆ ಎಲ್ಲಾ ತಾಲೂಕು ಕೇಂದ್ರಗಳು ಒಬ್ಬೊಬ್ಬರು ಡಿಸ್ಟ್ರಿಬ್ಯೂಟರ್ ಅಂತ ಮಾಡಿದ್ರು ಸರ್. ಮತ್ತು ಪುನಃ ಇಡೀ ಹೆಚ್ಚಿನ ಹೋಬಳಿ ಮಟ್ಟದಲ್ಲಿ ರಿಟೇಲ್ ಅಂಗಡಿದವರು ಕೂಡ ನಮ್ಮ ಉತ್ಪನ್ನಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾರುಕಟ್ಟೆ ಹಂತವಾಗಿ ನಾವು ನಮ್ಮ ಉತ್ಪನ್ನಗಳು ಸಿರಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಉತ್ಪನ್ನಗಳು ಗ್ರಾಹಕರಿಗೆ ಕಟ್ಟ ಕಡೆ ಒಬ್ಬ ಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಹಕರನ್ನು ಕೂಡ ನಮ್ಮ ಉತ್ಪನ್ನಗಳು ಯೋಗ್ಯ ದರದಲ್ಲಿ ಸಿಗಬೇಕು, ಅಂದ್ರೆ ವಿತ್ ಸಮಯಕ್ಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ವಿತರಕರ ಜಾಲ ಕೂಡ ನಾವು ಮಾಡಿದ್ದೇವೆ. ಆಮೇಲೆ ಇತ್ತೀಚಿನ ಒಂದು ಆಧುನಿಕ ತಂತ್ರಜ್ಞಾನವನ್ನು ನಾವು ಹೆಚ್ಚು ಬಳಸ್ಕೊಂಡಿದ್ದೇವೆ ಸರ್. ಆನ್ಲೈನ್ ಶಾಪಿಂಗ್ ಕೂಡ ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈಗ ಏನಪ್ಪ ಆ ತಂತ್ರಜ್ಞಾನ ಮುಂದುವರೆದಂಗೆ ಅಂಗೈಯಲ್ಲೇ ಮಾಧ್ಯಮ ಒಂದು ಇದು ಇಟ್ಕೊಂಡಿರೋದ್ರಿಂದ ಆನ್ಲೈನ್ ಮುಖಾಂತರ ಕೂಡ ನಾವು ಸಾಮಾಜಿಕ ಜಾಲದ ಕೂಡ ನಾವು ವ್ಯವಸ್ಥೆ ಮಾಡಿರ್ತಕ್ಕಂಥ ಸರ್. ಆಮೇಲೆ ಇತ್ತೀಚಿನ ಈ ಒಂದು ವರ್ಷದಿಂದ ನಮ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸಹಯೋಗದೊಂದಿಗೆ ಸರ್ ನಾವು ಬ್ರಾಂಡ್ ಅಂಬಾಸಿಡರ್ ಆಗಿ ಇದನ್ನ ಮಾಡ್ಕೊಂಡಿ ಸರ್. ನಮ್ಮ ರಮೇಶ್ ಅರವಿಂದ್ ಸರ್ ಅವ್ರನ್ನ ಖ್ಯಾತ ಚಲನಚಿತ್ರ ನಟಕರಾಗಿರ್ತಕ್ಕಂಥ ರಮೇಶ್ ಅರವಿಂದ್ ಸರ್ ಕೂಡ ಈ ಒಂದು ನಮ್ಮ ಸಿರಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳನ್ನ ಅವರ ಒಂದು ಮಾರುಕಟ್ಟೆಯ ಒಂದು ಮುಖದ ಒಂದು ಫೇಸ್ ವ್ಯಾಲ್ಯೂ ಮುಖಾಂತರ ನಾವು ಗ್ರಾಹಕರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶನೇ. ಅವ್ರೀಗ ಇತ್ತೀಚೆಗೆ ಕೆಲವೊಂದು ಬಹಳ ಒಂದು ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್. ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಮ್ಮ ಉತ್ಪನ್ನಗಳು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಕೂಡ ಅವರು ನಮ್ಮ ಪೂಜ್ಯರು ನಮ್ಮ ಸಂಸ್ಥೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡ್ಕೊಂಡಿರ್ತಕ್ಕಂಥ ಸರ್. ಉತ್ಪನ್ನಗಳು ಎಲ್ಲ ಗ್ರಾಹಕರಿಗೆ ಸಿಗಬೇಕು, ಒಂದು ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅನ್ನೋದೆಲ್ಲ ಸಾಕಷ್ಟು ನೀವು ಮಾರುಕಟ್ಟೆ ಬಗ್ಗೆ ಸಾಕಷ್ಟು ಹೇಳಿದ್ರಿ ಸರ್. ಈಗ ನಮ್ಮ ರೈತರಿಗಾಗಲಿ ಜನಗಳಿಗಾಗಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು, ಈಗ ನೀವು ಹೇಳಿದಂಗೆ ಈ ಸ್ವದೇಶಿ ಮೇಳದಲ್ಲಿ ಸ್ಟಾಲ್ಗಳು ತೆಗೆಯೋದಾಗಿರ್ಬೋದು, ಮತ್ತೆ ಕೃಷಿ ಮೇಳದಲ್ಲಿ ಸ್ಟಾಲ್ಗಳು ತೆಗೆಯೋದಾಗಿರ್ಬೋದು, ಬೇರೆ ಬೇರೆ ಸಾವಯವ ಸಂತೆ ಈ ತರ ಒಂದು ಬೇರೆ ಬೇರೆ ಇದರಲ್ಲಿ ತೆಗೆದುಬಿಟ್ಟು ರೈತರಿಗೆ ನಮ್ಮ ಒಂದು ಸಂಸ್ಥೆಯಿಂದ ಈ ತರ ಉತ್ಪನ್ನಗಳು ಉತ್ಪಾದನೆ ಮಾಡ್ತೀವಿ, ನಿಮಗೆ ಒಂದು ಗುಣಮಟ್ಟದ ಬೆಲೆಯಲ್ಲಿ ಗುಣಮಟ್ಟ ಮತ್ತು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಟ್ಟು ಮಾಡ್ತೀವಿ ಅಂತ ಇದನ್ನೆಲ್ಲ ಒಂದು ಅರಿವು ಮೂಡಿಸ್ತಾರ ಸರ್. ಈಗ ನಾವು ಈ ರೈತರಿಗೆ ಕೂಡ ಇದರಿಂದ ಉಪಯೋಗ ಆಗ್ತಕ್ಕಂಥದ್ದನ್ನಪ್ಪ ಅಂತಂದ್ರೆ ಸರ್, ಈಗ ಮೇಜರು ಸಿರಿಧಾನ್ಯ ಬೆಳೀತಾ ಇದ್ದಾರೆ ಸರ್, ಇನ್ನು ಕೊಬ್ಬರಿ ಬೆಳೀತಾ ಇದ್ದಾರೆ, ಅದಕ್ಕೆಲ್ಲ ನಾವು ಇದನ್ನಪ್ಪ ಅಂತಂದ್ರೆ ಇದು ನಮ್ಮೊಟ್ಟಿಗೆ ಸಹಯೋಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸರ್ ಇರುವಂತದ್ದು ಸರ್. ಆ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಈಗ ಒಂದು ನಮ್ದು ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ಹಳ್ಳಿಗಳಲ್ಲಿ ನಮ್ದು ಕಾರ್ಯಚಟುವಟಿಕೆ ಇರ್ತಕ್ಕಂಥ ಸರ್. ಆ ಹಳ್ಳಿಗಳಲ್ಲಿ ಸರ್ ನಾವು ಅದನ್ನ ಏನ್ ಮಾಡ್ತದನ್ನಪ್ಪ ಅಂದ್ರೆ ಸಿರಿಧಾನ್ಯ ಉತ್ಪನ್ನಗಳು ಬಳಕೆ ಮತ್ತು ಬೆಳೆಯುವುದು ಹೇಗೆ ಅನ್ನೋದು ಕೂಡ ಅಲ್ಲಿ ಒಂದು ತಿಂಗಳಿಗೆ ವಾರಕ್ಕೊಂದ್ಸರಿ ಒಂದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ದೇವೆ ಸರ್, ಅಲ್ಲಿ ಮಾಡುವಂತ ಸರ್. ಆಮೇಲೆ ಅಲ್ಲಿ ರೈತರು ಈಗಿನ ಒಂದು ಕಾಲಕ್ಕೆ ಅನುಗುಣವಾಗಿ ಅಂದ್ರೆ ಈಗ ಕೆಲವು ರೈತರಿಗೆ ಏನಾಗ್ತಾ ಇದ್ನಪ್ಪ ಅಂದ್ರೆ ಸಿರಿಧಾನ್ಯಪ್ಪ ಇಳುವರಿ ಕಡಿಮೆ ಅನ್ನೋ ಒಂದು ಸ್ಥಿತಿ ರೈತರು ಈಗ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಉದಾಹರಣೆಗೆ ಮೆಕ್ಕೆಜೋಳ ಬೆಳೆಯುವರು ಬಹಳ ಆಗಿರ್ತಕ್ಕಂಥದ್ದು, ಭತ್ತ ಬೆಳೆಯುವರು ಬಹಳ ಆಗಿರ್ತಕ್ಕಂಥದ್ದು, ಅಂದ್ರೆ ಈ ಕಬ್ಬು ಬೆಳೆಯುವರು ಬಹಳ ಆಗಿರ್ತಕ್ಕಂಥದ್ದು. ಅಂದ್ರೆ ಸಿರಿಧಾನ್ಯವನ್ನು ಆಗಿನ ಕಾಲದಲ್ಲಿ ಒಂದು ಆಹಾರ ಉತ್ಪನ್ನಗಳಿಗೆ ಬಹಳ ಬಳಸ್ತಿದ್ರು ಸರ್. ಈಗೆಲ್ಲ ರೈತರು ಇತ್ತೀಚೆಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಬ್ರು ಯಾರಾದ್ರೂ ಊರಲ್ಲಿ ಒಂದ್ ಏನಾದ್ರು ಬೆಳೀತಾ ಇದಾರೆ ಅದನ್ನು ಒಂದೇ ಅಂದ್ರೆ ರೈತರು ಕೂಡ ಏಕ ಬೆಳೆ ಪದ್ಧತಿಗೆ ಜಾಸ್ತಿ ಹೋಗ್ತಕ್ಕಂಥದ್ದು ಸರ್. ಸರ್, ಈಗ ಇದು ನಮ್ದು ನಿಮ್ಗೆ ಉದಾಹರಣೆ ಸಿರಿಧಾನ್ಯವನ್ನು ನಾವು ತಗೊಳೋದಾಯ್ತಪ್ಪ ಅಂದ್ರೆ ಇತ್ತೀಚೆಗೆ ಬೆಳೆಯೋರು ಬಹಳ ಕಡಿಮೆ ಆಗಿರ್ತಕ್ಕಂಥ ಸಿರಿಧಾನ್ಯ ಒಂದು ಆ ಒಂದು ಬೆಳೆಯೋರ್ನ ಕಡಿಮೆ ಆಗಬಾರ್ದು ಉದ್ದೇಶದಿಂದ ನಾವು ಗ್ರಾಮಾಭಿವೃದ್ಧಿ ಯೋಜನೆ ಸ್ವಯಂವರೊಟ್ಟಿಗೆ ಸರ್ ನಮ್ಮ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಒಟ್ಟಿಗೆ ಸರ್ ಸೇರ್ಕೊಂಡು ಆ ರೈತರಿಗೆ ಒಂದು ಗುಂಪು ಒಂದು ಇಂತಿಷ್ಟು ರೈತರು ಅಂತ ಹೇಳಿ ಒಂದು ವಲಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಅವರು ಒಂದು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ಮಾಹಿತಿ ಮಾರ್ಗದರ್ಶನ ಮಾಡಿ ಅಂದ್ರೆ ಈ ರೀತಿ ಬೆಳೆಗಳನ್ನ ಬೆಳೆದಪ್ಪ ಅಂತಂದ್ರೆ ಈ ರೀತಿ ಯೋಗ್ಯವಾಗಿರ್ತಕ್ಕಂಥ ದರ ಸಿಗುತ್ತೆ ಅಂದ್ರೆ ವಿವಿಧ ರೀತಿ ಬೇರೆ ಬೇರೆ ಬೆಳೆ ನಾವು ನಮ್ಮ ದೇಶ ಭಾರತ ದೇಶದಲ್ಲಿ ಸರ ರೈತ ಅನ್ನಪ್ಪ ಅವ್ರ ದೇಶದ ಬೆನ್ನುಲು ಸರ್. ಆಮೇಲೆ ನಮ್ದು ಹಳ್ಳಿಗಳ ಇರ್ತಕ್ಕಂಥ ಪ್ರದೇಶ ಸರ್ ಅಂದ್ರೆ ಬೇರೆ ಬೇರೆ ಧಾನ್ಯಗಳು ನಾವು ಮುಂಚೆ ಈ ರೀತಿ ಎಲ್ಲ ಬೆಳೆದಿದ್ದೇವೆ ಸರ್, ಬಟ್ ಇತ್ತೀಚೆಗೆ ನಾವು ವಿದೇಶಿಯ ಒಂದು ಸಂಸ್ಕೃತಿಗೆ ಮಾರು ಹೋಗಿ ಅಲ್ಲಿರ್ತಕ್ಕಂಥ ಬೆಳೆಗಳನ್ನ ಒಂದೇ ಬೆಳೆಯನ್ನು ಎಲ್ಲರೂ ಒಂದೇ ಬೆಳೆ ಬೆಳೆಯೋದ್ರಿಂದ ಮಾರುಕಟ್ಟೆ ರೈತನಿಗೆ ದರ ಕೂಡ ಬಹಳ ಖುಷಿತ ಆಗಿರ್ತಕ್ಕಂಥ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೇವೆ ಸರ್. ಹಾಗಾಗಿ ರೈತರಿಗೆ ಈ ರೀತಿ ಧಾನ್ಯಗಳನ್ನು ಬೆಳೆದು ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಗಳಿಸಬಹುದು ಅನ್ನೋದು ಕೂಡ ನಾವು ಆಯಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಕೂಡ ನಾವೊಂದು ಸಂಸ್ಥೆ ಮುಖಾಂತರ ನಾವೊಂದು ಅವರಿಗೆ ಮಾಹಿತಿ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದೇವೆ ಸರ್. ಮಾಡ್ತಾ ಇದ್ರ ಹೆಚ್ಚು ನೀವು ಸಿರಿಧಾನ್ಯಗಳಿಗೆ ಒತ್ತು ಕೊಡ್ತೀರಾ? ಈ ತೋಟಗಾರಿಕೆ ಬೆಳೆಗಳು, ಈ ತರಕಾರಿ ಇರಬಹುದು, ಈಗ ಕೊಬ್ಬರಿ ಇರಬಹುದು, ಅವನು ತೋಟಗಾರಿಕೆ ಬೆಳೆಗಳು, ಇವಕ್ಕೂ ಹೆಚ್ಚು ಆದ್ಯತೆ ಕೊಡ್ತಾ ಇರ್ತಾರೆ ಸರ್? ಈಗ ನಾವು ಈಗ ಸದ್ಯದ ಮಟ್ಟಿಗೆ ಲಾಸ್ಟ್ ಟೈಮ್ 2023 ಸಿರಿಧಾನ್ಯ ವರ್ಷ ಅಂತಂದೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ರು ಸರ್. ಅದನ್ನ ಅದನ್ನು ಘೋಷಣೆ ಮಾಡಿದಂಥದ್ದು ಪೂಜ್ಯರಾದದೊಂದು ಯೋಜನೆ ಮಾಡಿದರು. ನಾವು ಸಿರಿಧಾನ್ಯವನ್ನು ಅಂದರೆ ನಮ್ಮ ಪೂರ್ವಜ ಬೆಳೆ ಇರತಕ್ಕಂಥದ್ದು ಸಿರಿಧಾನ್ಯವಿರ್ತಕ್ಕಂಥದ್ದು, ಆ ಒಂದು ಸಿರಿಧಾನ್ಯವನ್ನೇ ನಾವು ಮೇಜರ್ ಬರ್ತದೆ. ಸರ್, ಈಗ ಸಿರಿಧಾನ್ಯ ಊಟ ಮಾಡೋದ್ರಿಂದ ಆರೋಗ್ಯದಲ್ಲಿ ಎಷ್ಟು ನಾವು ಪರಿಣಾಮಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಸರ್, ಇತ್ತೀಚೆಗೆ ಏನಾಗ್ತಾ ಇದೆ ಏನಪ್ಪ ಅಂತಂದರೆ, ಅಕ್ಕಿ ಊಟ ಮಾಡೋದ್ರಿಂದ ಶುಗರ್ ಆಗಿರ್ಬೋದು ಸರ, ಬಿ ಪಿ ಆಗಿರ್ಬೋದು, ದೇಹದಲ್ಲಿ ಇರ್ತಾ ಹೃದಯ ಸಂಬಂಧಿ ಕಾಯಿಲೆ ಆಗೋದು, ಈ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಇದೆಲ್ಲ ನಾವು ಭಾಳ ನೋಡ್ತಾ ಇದ್ದೇವೆ ಸರ್. ಅಂದ್ರೆ ಅತಿ ಹೆಚ್ಚು ಪಾಲಿಶ್ಡ್ ಧಾನ್ಯವನ್ನು ನಾವು ಇತ್ತೀಚೆಗೆ ನಾವು ಬಳಸ್ತಾ ಇದ್ದೇವೆ ಸರ್, ಫಾಸ್ಟ್ ಲೈಫ್ ಅಲ್ಲಿ ಫಾಸ್ಟ್ ಫುಡ್ಗಳನ್ನೆಲ್ಲ ತಗೊಂಡು ಸರ್, ಅತಿ ಹೆಚ್ಚು ಯುವಕರಲ್ಲೇ ಹೃದಯಘಾತವನ್ನು ನಾವು ಹೆಚ್ಚು ನೋಡ್ತೇವೆ. ಅಂದ್ರೆ ಈ ಒಂದು ಸಿರಿಧಾನ್ಯವನ್ನು ತಿನ್ನುವುದರಿಂದ ಸರ್ ಏನಾಗಿದೆ ಅನ್ನಪ್ಪ ಅಂತಂದ್ರೆ ಆರೋಗ್ಯದಲ್ಲಿ ಬಹಳ ಬದಲಾವಣೆ ಆಗಿರ್ತಕ್ಕಂಥದ್ದು. ಈಗ ನಮಗೆ ಡಯಾಬಿಟಿಕ್ ಆಗಿರ್ಬೋದು, ಆಮೇಲೆ ಈ ಒಂದು ಮಹಿಳೆಯರಿಗೆ ಈ ಒಂದು ಸಂತಾನ ಉತ್ಪತ್ತಿ ಕ್ರಿಯೆಯಲ್ಲಿ ಕೂಡ ಅದು ಒಂದು ಬಹಳ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಸರ್, ಪಿಸಿಓಡಿ ಅಂತ ಈ ರೀತಿ ಇರ್ತದೆ. ಈ ಒಂದು ಸಿರಿಧಾನ್ಯದಿಂದನೇ ಈ ಒಂದು ರೋಗವನ್ನು ಹೋಗಲಾಡಿಸಬಹುದು ಅನ್ನೋ ಒಂದು ಒಂದು ಇತ್ತೀಚಿನ ಪರಿಣಿತರ ಒಂದು ಇದರಿಂದ ಸರ್, ಹಾಗಾಗಿ ಸಿರಿಧಾನ್ಯಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ ಸರ್. ಅಂದ್ರೆ ಬೆಳೆಯೋರು ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ಆ ಒಂದು ಸಿರಿಧಾನ್ಯಕ್ಕೆ ಒತ್ತು ಕೊಟ್ಟು ಆ ಒಂದು ಬೆಳೆಯನ್ನು ಬೆಳೆದ್ರೆ ಸರ್, ಈಗ ಉದಾಹರಣೆ 9 ಧಾನ್ಯಗಳು ಇದಾವೆ ಸರ್ ನಮ್ದ್ರಲ್ಲಿ, 9 ಧಾನ್ಯಗಳನ್ನು ಬೆಳೆದನಪ್ಪ ಅಂತಂತಂದ್ರೆ ಮಾರುಕಟ್ಟೆ ಅದ ಅದ್ರ ರೈತ ಲಾಭದಾಯಕವಾಗಿ ಬರ್ತಾನ ಅನ್ನೋ ಉದ್ದೇಶದಿಂದ ಸಿರಿಧಾನ್ಯಕ್ಕೆ ನಾವು ಮೇಜರ್ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೊಬ್ಬರಿ ಆಗಿರ್ಬೋದು ಅನ್ನೋ ಮಾವಿನಲ್ಲಿ ಆಕ್ಚುಲಿ ಮಾವಿನಕಾಯಿ ಆಗಿರ್ಬೋದು, ನಾವು ಆಕ್ಚುಲಿ ಮಾವಿನಕಾಯಿ ಉಪ್ಪಿನಕಾಯಿ ಇದೆ ಸರ್, ಲಿಂಬೆ ಉಪ್ಪಿನಕಾಯಿ ಇರ್ತಕ್ಕಂಥದ್ದು. ಅಂದ್ರೆ ಜನರು ಇದನ್ನು ಕೂಡ ಮಾಡಬಹುದು ಸರ್, ತೋಟಗಾರಿಕೆ ಬೆಳೆ ಆಗಿರ್ತಕ್ಕಂಥ ಮಾವು ಆಗಿರ್ಬೋದು, ಲಿಂಬೆ ಆಗಿರ್ಬೋದು, ಹುಣಸೆ ಆಗಿರ್ಬೋದು, ಈ ರೀತಿ ಬೆಳೆಗಳನ್ನು ಬೆಳೆದು ಕೂಡ ನಾವು ಮಾರುಕಟ್ಟೆಯನ್ನ ಒದಗಿಸುವಂತ ಸಿಸ್ಟಮ್ ಕೂಡ ನಾವು ಆಕ್ಚುಲಿ ಮಾಡ್ತಾ ಇದ್ದೀವಿ ಸರ್. ರೈತರಿಗೆ ಇದು ನಮ್ದು ಮೇಜರ್ ಇರ್ತಕ್ಕಂಥ ಸಹಾಯಧಾನ ಆಕ್ಚುಲಿ ಮಾಡ್ತಾ ಇದ್ದೀವಿ ಸರ್. ಸರ್, ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಕೊನೆದಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ಲಾಭ ನಿರೀಕ್ಷೆ ಮಾಡ್ಬೇಕಲ್ಲ, ಯಾವ ರೀತಿ ನಿರೀಕ್ಷೆ ಮಾಡ್ತೀವಿ ಸರ್? ಇದು ನಮ್ದು ಲಾಭ ನಿರೀಕ್ಷೆ ಮಾಡುವಂತದ್ದು ಇದು ಸೆಕ್ಷನ್ 8 ಕಂಪನಿ ಆಗಿರೋದ್ರಿಂದ ಸರ್, ಇಲ್ಲಿ ಯಾವುದೇ ಲಾಭವನ್ನು ಏನೇ ಬಂದ್ರು ಕೂಡ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರದು ಒಂದು ದೂರದೃಷ್ಟಿ ಕಲ್ಪನೆ ಹೇಗಿದೆ, ಮಹಾತ್ಮ ಗಾಂಧೀಜಿ ಅವರ ಒಂದು ಗ್ರಾಮ ಸ್ವರಾಜ್ ಯೋಜನೆ, ಮಹಿಳೆಯವರನ್ನು ಸಬಲೀಕರಣ ಆಗಬೇಕು ಮತ್ತು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬೇಕು, ರೈತರ ಒಂದು ಇದು ಆಗಬೇಕು ಅನ್ನೋ ಉದ್ದೇಶದಿಂದ ಹೇಗಾಗಿದೆ ಸರ್, ಈ ಸಂಸ್ಥೆಯಲ್ಲಿ ಏನೇ ಲಾಭ ಬಂದ್ರು ಕೂಡ ಆ ಸಂಸ್ಥೆಯಲ್ಲಿ ದುಡಿಯುವಂತ ಮಹಿಳೆಯರಿಗೆ ಮತ್ತು ಯುವಕರಿಗೆ ಮತ್ತು ತಕ್ಕಂತ ಸಿಬ್ಬಂದಿಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ, ಏನೇ ಲಾಭದಾಯಕ ಬಂದ್ರು ಕೂಡ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಗಳಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಕೂಡ ಈ ಒಂದು ಸಂಸ್ಥೆಯ ಒಂದು ಲಾಭವನ್ನ ಸಂಸ್ಥೆಗೂ ಕೊಡುವಂತ ದೃಷ್ಟಿಯನ್ನ ಪೂಜ್ಯರು ಅವರು ಲಾಭದ ಅಪೇಕ್ಷೆ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಉದ್ಯೋಗಗಳಿಗೆ ನೀಡುವಂತದ್ದು ಕೂಡ ಪೂಜ್ಯರದ ಒಂದು ನಾವು ಸ್ಮರಿಸಬಹುದು ಸರ್. ಇಲ್ಲಿ ಇನ್ನು ಮುಂದೆ ಬೇರೆ ಏನೇನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದೆ ಸರ್? ಈಗ ನಮ್ದು ಬೃಹದ ಆಕಾರ ಇರತಕ್ಕಂತ ಒಂದು ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಆಲ್ರೆಡಿ ಕಾರ್ಯಚಟುವಟಿಕೆ ನಮ್ದು ಆಲ್ರೆಡಿ ಶುರು ಆಗಿರ್ತಕ್ಕಂಥದ್ದು. ಎಲ್ಲಾ ತಂತ್ರಜ್ಞಾನ ವಿವಿಧ ರೀತಿ ತಂತ್ರಜ್ಞಾನ ಬಳಸಿ ನಮ್ದು ಉತ್ಪನ್ನಗಳು ಕೂಡ ಉತ್ಪನ್ನ ಮಾಡ್ತದೆ ಸರ್. ಈಗ ಮುಂದಿನ ದಿನಮಾನಗಳಿಗೆ ರಾಷ್ಟ್ರಪತಿಯವರ ಒಂದು ಆ ಒಂದು ಪೂಜ್ಯರು ಆಲ್ರೆಡಿ ಅವರಿಗೆ ಹವನ ಪತ್ರಿಕೆ ನೀಡಿ ಭೇಟಿ ನೀಡಿ ನಮ್ಮ ಇಂಡಸ್ಟ್ರಿಯಲ್ ಪಾರ್ಕ್ ಉದ್ಘಾಟನೆಗೆ ರಾಷ್ಟ್ರಪತಿಯವರು ಬರಲಿಕ್ಕಿದ್ದಾರೆ ಸರ್. ಮುಂದಿನ ದಿನಮಾನಗಳಿಗೆ ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಸಿರಿ ಉತ್ತಮವಾಗಿರ್ತಕ್ಕಂಥ ಆ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ತಂತ್ರಜ್ಞಾನ ಮುಖಾಂತರ ಆ ಒಂದು ಸಂಸ್ಥೆಯ ಒಂದು ಉತ್ಪನ್ನದ ಘಟಕ ಇಷ್ಟು ಅತಿ ಶೀಘ್ರದಲ್ಲೇ ಒಂದು ಶುರುವಾಗಲಿಕ್ಕಿದೆ ಸರ್. ಆ ಒಂದು ಉತ್ಪನ್ನಗಳ ಘಟಕ ಮಾರುಕಟ್ಟೆಯಲ್ಲಿ ಯೋಗ್ಯ ದರದಲ್ಲಿ ಮತ್ತು ಆರೋಗ್ಯಕರ ಇರತಕ್ಕಂಥ ಉತ್ಪನ್ನ ನಾವು ಕೊಡ್ಲಿಕ್ಕೆ ರೆಡಿ ಇರ್ತಕ್ಕಂಥದ್ದು ಸರ್. ಸರ್, ಈ ಕಾರ್ಯಕ್ರಮ ಕೇಳಂತಾರು ಇದನ್ನ ಹೆಚ್ಚಿನ ಮಾಹಿತಿ ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದಂತೆ ಸರ್? ಈಗ ನಮ್ದು ಸಾಮಾಜಿಕ ಜಾಲತಾಣದಲ್ಲಿ ಸಿರಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲೂ ನಮ್ದು ಸಿಗ್ತಾ ಇದೆ ಸರ್. ಅದು 9964724219. ಬಹಳ ಸಂತೋಷ ಮೌನೇಶ್ ಬಡಿಗೇರ್ ಅವರೇ, ಇದುವರೆಗೂ ನಮ್ಮ ಆಕಾಶವಾಣಿ ಬಂದ್ಬಿಟ್ಟು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತು ಸಂಸ್ಥೆಯ ಮಾರುಕಟ್ಟೆ ಅಧಿಕಾರಿ ಮೌನೇಶ್ ಬಡಿಗೇರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಇದೀಗ ಹವಾಮಾನ ವರದಿ. ಕರ್ನಾಟಕ, ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಈಶಾನ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು ಮತ್ತು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ.